ವೃತ್ತದ ಕಾಮಗಾರಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ. ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ, ರಾಜ್ಯದೆಲ್ಲೆಡೆ ಸ್ವಚ್ಛತಾ ಸೇವಾನಿರತರ ಬಗ್ಗೆ ಮೆಚ್ಚುಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೆ ಗಾಣಗಟ್ಟಿಯ ಕೃಷಿಕ ಆರ್ ಲೋಹಿತ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಬಳಿಕ ಪೇಟೆ ಧಾರಣೆ, ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಪ್ರಸಾರವಾಗುವುದು. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಹಿಂದೆ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಇದೀಗ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೆ ಗಾಣತಕಟ್ಟೆಯ ಕೃಷಿಕ ಆರ್ ಲೋಹಿತ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಪ್ರೀತಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆ ಗಾಣದಕಟ್ಟೆಯ ಪ್ರಗತಿಪರ ಕೃಷಿಕರಾದಂತಹ ಆರ್ ಲೋಹಿತ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವತ್ತು ಅಡಿಕೆ ಸಿಪ್ಪೆಯಿಂದ ಈ ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ಯಾವ ರೀತಿ ಮಾಡಿಕೊಳ್ಬಹುದು, ಆ ಒಂದು ಗೊಬ್ಬರವನ್ನು ತಮ್ಮ ಒಂದು ಕೃಷಿ ಬೆಳೆಗಳಿಗೆ ಯಾವ ರೀತಿ ಕೊಟ್ಟು ಉತ್ತಮವಾದ ಒಂದು ಇಳುವರಿ ಪಡಿಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ಲೋಹಿತ್ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲೋಹಿತ್ ಅವರೇ. ನಮಸ್ತೆ ಸರ್. ಲೋಹಿತ್ ಅವರು ಹೇಳಿ, ಈಗ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಸರ್, ನಮ್ದು 10 ಎಕರೆ ಇದೆ ಸರ್. ಅದರಲ್ಲಿ 1-8 ಎಕರೆ ತೋಟ ಇದೆ, ಒಂದೊಂದು 2 ಎಕರೆ ಸಣ್ಣ ತೋಟ ಇದೆ. ತೋಟ ಅಂತಂದ್ರೆ ಏನು, ಅಡಿಕೆ ಬೆಳೆ ಬೆಳೀತಾ ಇದೆ? ಸರ್, ಅಡಿಕೆ ಸರ್. ನಮ್ದು ಕೂಡು ಕುಟುಂಬ. ಈಗ ಎಲ್ಲರೂ ಒಗ್ಗೂಡಿ ಜೀವನ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ನಮ್ದು ಕೂಡು ಕುಟುಂಬ ಅಂತ ಹೇಳಿದ್ರ. ಹೌದು, ಅಂದ್ರೆ ಕೃಷಿಯಲ್ಲಿ ಕೂಡು ಕುಟುಂಬ ಇದ್ರೆ ಕೃಷಿಯಲ್ಲಿ ಒಳ್ಳೆಯ ಸಾಧನೆ ಮಾಡಬಹುದು ಅಂತ ಹೇಳ್ತಾರೆ. ಯಾವ ರೀತಿ ಸಾಧನೆ ಮಾಡ್ತಾ ಇದ್ರ ಸರ್? ಕೂಡು ಕುಟುಂಬದಲ್ಲಿ ನಮಗೆ ಮುಖ್ಯವಾದಂತಹ ಬಹಳ ವಿಷಯ ಅಂತೇಳಿದ್ರೆ, ನಮಗೆ ಅಲ್ಲಿ ನಮ್ಮ ಕಷ್ಟಗಳಿಗೆ ಆಗ್ಬಿಡ್ತಾರೆ ಪ್ರತಿಯೊಬ್ರು, ಅಣ್ಣ ಅಪ್ಪಾಜಿ ಆಗ್ಲಿ ಇನ್ನೊಬ್ರಾಗ್ಲಿ ಪ್ರತಿಯೊಬ್ರು ಕೂಡ ಇರ್ತೀವಿ ಅಲ್ಲಿ. ನಾನು ಇವತ್ತು ಕೆಲ್ಸಕ್ಕೆ ಹೋಗೋದಿಲ್ಲ ಅಂತೇಳಿದ್ರೆ ಇನ್ನೊಬ್ರು ಅದನ್ನ ಕೆಲಸ ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ನಮಗೆ ಆರ್ಥಿಕತೆಯಲ್ಲಿ ನಾವು ಹಿಂದುಳಿಯೋಕೆ ಚಾನ್ಸೇ ಇಲ್ಲ. ಬೇರೆ ಇದಕ್ಕೂ ಈಗ ನಮ್ಮ ಮಕ್ಕಳು ಕೂಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ನಾವೇ ಹೋಗ್ಬೇಕು, ಇಲ್ಲಿ ಕೃಷಿ ಕೆಲಸ ಹಿಂದಾಗುತ್ತೆ. ಇವತ್ತು ಕೂಡು ಕುಟುಂಬದಲ್ಲಿ ಇದ್ರೆ ಅಣ್ಣ ನಿನ್ನ ನೋಡಿಕೆ ನಾನು ಇವತ್ತು ಇದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನ ಆ ಒಂದು ಕೃಷಿ ಕಾರ್ಯ ಸ್ಟಾಪ್ ಆಗೋದಿಲ್ಲ. ಹಾಗಾಗಿ ನಮಗೆ ಕೂಡು ಕುಟುಂಬದಲ್ಲಿರೋದ್ರಿಂದ ನಮಗೆ ಆರ್ಥಿಕತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕಷ್ಟ ಸುಖಗಳಿಗೂ ಕೂಡ ಈ ಬೇಕು. ಈಗ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ ನೀವು? ಸರ್, ವಿದ್ಯಾಭ್ಯಾಸ ಮಾಡಿದ್ವಿ ಸರ್. ತನಕ ವಿದ್ಯಾಭ್ಯಾಸ ಮಾಡಿದ್ರ ಸರ್? ನಾವು MBA ಮಾಡ್ಕೊಂಡಿದ್ವಿ, ಅದಾದ ನಂತರದಲ್ಲಿ ಒಂದು ಅಗ್ರಿಕಲ್ಚರಲ್ ಡಿಪ್ಲೊಮಾ ಮಾಡ್ಕೊಂಡಿದ್ವಿ ಸರ್. ಅಷ್ಟೊಂದು ವಿದ್ಯಾಭ್ಯಾಸ ಮಾಡ್ಕೊಂಡು ಯಾಕೆ ಈ ಕೃಷಿ ವೃತ್ತಿಗೆ ಹೇಳ್ಕೊಂಡ್ರ? ಬೇರೆ ಏನಾದರೂ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಸೇರ್ಬೇಕಂತ ಅನ್ಕೊಳ್ಲಿಲ್ಲ ನೀವು? ಸರ್, ಅದು ಓದ್ಬೇಕಾದ್ರೆ ತುಂಬಾ ಆಸೆ ಇತ್ತು. ನಾನು ಕೂಡ ಪ್ರೈವೇಟ್ ಜಾಬ್ ಅಲ್ಲಿ 4 ವರ್ಷ ಡ್ಯೂಟಿ ಮಾಡಿ ಬಂದೆ ಬೆಂಗಳೂರಲ್ಲಿ. ಆ ನಂತರದಲ್ಲಿ ನಮ್ಮ ತಾಲೂಕಲ್ಲೂ ಕೂಡ ಕಾರ್ಯನಿರ್ವಹಿಸಿದೆ. ಆ ನಂತರದಲ್ಲಿ ನಾನು ಒಂದು PU ಕಾಲೇಜಿಗೂ ಕೂಡ ನಾನು ಉಪನ್ಯಾಸಕನಾಗಿ ನಾನು ದಾವಣಗೆರೆಯಲ್ಲಿ ಕೆಲಸ ಮಾಡಿದೆ. ಹೀಗೆ ನಾನು ಮಾಡ್ತಾ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಅಟೆಂಡ್ ಮಾಡ್ತಾ ಇದ್ವಿ. ಈ ಪ್ರೈವೇಟ್ ಜಾಬ್ ಅಲ್ಲೇ ಮುಂದುವರಿಬೇಕಾಯ್ತು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಂಪಿಟೇಷನ್ ಜಾಸ್ತಿ ಆಯ್ತು. ಈಗ 100 ಕಾಲ್ ಮಾಡಿದ್ರೆ ಲಕ್ಷಗಟ್ಟಲೆ ಅಪ್ಲಿಕೇಶನ್ ಆಗ್ತಿದ್ದಾರೆ. ಅದರಲ್ಲೆಲ್ಲ ಮೆರಿಟ್ ತೆಗಿಬೇಕು, ತುಂಬಾನೇ ಸಾಕಷ್ಟು ಸಾಕಷ್ಟು ಪ್ರಯತ್ನಗಳಾಗಬೇಕು. ಇದು ಸುಮ್ಮನೆ ಟೈಮ್ ಪಾಸ್ ಆಗುತ್ತೆ, ಯಾಕೆ ನಾನು ಇಲ್ಲೇ ಪ್ರೈವೇಟ್ ಅಲ್ಲಿ ನಾನು ಯಾಕೆ ಮುಂದುವರಿಯಕ್ಕೂ, ನಾನು ಇನ್ನೊಬ್ರು ಹೇಳಿದ್ದು ಯಾಕೆ ಕೆಲಸ ಮಾಡೋಕ್ಕೂ, ಅನ್ನ ಈ ಬರೋ ಸ್ಯಾಲ್ರಿಗೂ ನಾನು ದಿನಚರಿಗೂ ಅಲ್ಲೇದಲ್ಲ ಆಗುತ್ತೆ, ಸೇವ್ ಮಾಡೋಕ್ಕಾಗೋದಲ್ಲ ಮುಂದೆ ಭವಿಷ್ಯ ಅಂತ ಹೇಳ್ಬಿಟ್ಟು ನಾನು ಕೃಷಿ ಕಡೆ ಗಮನ ಕೊಟ್ಟೆ. ನಮ್ಮ ಅಪ್ಪಾಜಿ ನಮ್ಮ ಅಣ್ಣವರು ಸಾಕಷ್ಟು ಕಷ್ಟಪಡ್ತಾ ಇದ್ರು, ನಾವು ಕೂಡ ಈ ಕೃಷಿ ವಿಚಾರವಾಗಿ ಪ್ರಾಯೋಗಿಕವಾಗಿ ತೋಟ ಕೃಷಿಗೆ ಇಳ್ಕೊಂಡ್ವಿ. ಆ ಕೃಷಿಗೆ ಇಳ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಒಂದು ವಿದ್ಯಾಭ್ಯಾಸ ಅಲ್ಲಿ ನಮಗೆ ತುಂಬಾ ಯೂಸ್ ಆಯ್ತು. ನಾವೇನು ಕಲ್ತು ಓದಿದ್ವಿ ಆ ಯೋಚನೆಗಳು ತುಂಬಾ ಉತ್ತಮವಾದಂತ ಯೋಚನೆಗಳು ಮಾಡೋದಕ್ಕೆ ನನ್ನ ಶಿಕ್ಷಣ ಆದಿ ಮಾಡ್ಕೊಳ್ತು. ಆಗ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಈ ಕೃಷಿಯಲ್ಲಿ ಟಿಶ್ಯು ಕಲ್ಚರ್ ಬಾಳೆ ಬೆಳೆಯನ ಅಂತ. ನಮ್ಮ ಅಪ್ಪಾಜಿ ಅವರು ಮೊದಲೆಲ್ಲ ನಾರ್ಮಲ್ ಬಾಳೆ ಬೆಳೀತಿದ್ರು, ನಾರ್ಮಲ್ ಬಾಳೆಯಲ್ಲಿ ರೋಗ ಜಾಸ್ತಿ, ಗೆಡ್ಡೆ ತಗೊಂಡ್ಬಂದು ಗೆಡ್ಡೆನ ಹಾಕ್ತಾ ಇದ್ರು, ಅದಕ್ಕೆ ಯಾವುದೇ ಬೀಜೋಪಚಾರ ಮಾಡ್ತಾ ಇರ್ಲಿಲ್ಲ. ಇಂಥ ಸಂದರ್ಭದಲ್ಲಿ ನಾವೇ ಯಾಕೆ ಟಿಶ್ಯು ಕಲ್ಚರ್ ಮಾಡಬಾರ್ದು ಅಂತಕ್ಕಂಥದ್ದನ್ನ ನಾನು ಡಿಸೈಡ್ ಮಾಡಿದೆ. ನಮ್ಮ ಮನೆಯಲ್ಲಿ ನಾನು ಮಾಡ್ತೀನಿ ಅಂತಂದು ಹೇಳಿ ನಾನು ಹೇಳಿದೆ. ಆಯ್ತಪ್ಪ ಮಾಡು, ಅದನ್ನು ಜವಾಬ್ದಾರಿ ತಗೋ ಅಂತ ಹೇಳಿದ್ರು. ಹಂಗಾಗಿ ನಾನು ಶಿವಮೊಗ್ಗ ಜೈವಿಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಂಗಾಂಶ ಬಾಳೆಯನ್ನು ತಗೊಂಡ್ ಬಂದು ಚಿಕ್ಕ ಅಡಿಕೆ ಗಿಡದಲ್ಲಿ 8 ಎಕರೆಗೆ ನಾವು ಬಾಳೆಯನ್ನ ಅಪ್ಲೈ ಮಾಡಿದ್ವಿ ಸರ್, ನಾಟಿ ಮಾಡಿದ್ವಿ. ಬಾಳೆಯನ್ನ ನಾಟಿ ಮಾಡಿದಾಗ ನಾವು ತುಂಬಾ ವ್ಯವಸ್ಥಿತವಾಗಿ ಬಾಳೆ ಬೆಳೆದಿವಿ ಸರ್. ಅಲ್ಲಿಂದ ನನ್ನ ಕೃಷಿ ಬದುಕು ನಮ್ಮ ಕುಡು ಕುಟುಂಬದ ಜೊತೆ ಪ್ರಾರಂಭ ಆಯ್ತು ಸರ್. ಈಗ ಬಾಳೆಯನ್ನ ಒಳ್ಳೆ ವ್ಯವಸ್ಥಿತವಾಗಿ ಬೆಳೆದಿವಿ ಅಂತ ಹೇಳಿದ್ರ, ಯಾವ ರೀತಿ ಬೆಳೆದ್ರೆ ವ್ಯವಸ್ಥಿತವಾಗಿ ಅಂದ್ರೆ? ಸರ್, ಬಾಳೆಯನ್ನ ಬೆಳೆಯೋದಕ್ಕೆ ನನಗೆ ಮುಖ್ಯ ಇದು ಪೋಷಕಾಂಶಗಳನ್ನು ಚೆನ್ನಾಗಿ ಬರೋದಕ್ಕೆ ಕಾರಣ ನನಗೆ ಅಡಿಕೆ ಕಾಂಪೋಸ್ಟ್ ತುಂಬಾ ಹೆಲ್ಪ್ ಮಾಡ್ತದೆ. ಅಂದ್ರೆ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಿ ನಿಮ್ಮ ಬಾಳೆ ಬೆಳೆಗೆ ಕೊಟ್ರೆ? ಹೌದು ಸರ್. ಅಡಿಕೆ ಸಿಪ್ಪೆ ಈ ರೋಡ್ ಸೈಡ್ ಎಲ್ಲ ಬಿಸಾಡ್ತಾ ಇದ್ರು, ಸುಮ್ಮನೆ ವ್ಯರ್ಥವಾಗೋದು, ಬೆಂಕಿ ಹಚ್ಚರು, ಇದನ್ನೆಲ್ಲ ನೋಡಿ ಯಾಕೆ ನಾವು ವೇಸ್ಟ್ ಮಾಡಬೇಕು, ಏನಾರು ಒಂದು ಪ್ರಯತ್ನ ಮಾಡೋಣ, ಇದನ್ನ ಯಾಕೆ ಬಳಸ್ಕೊಂಬಾರ್ದು ಅಂತ ನಾನು ಯೋಚನೆ ಮಾಡಿದಾಗ ಈ ವಿದ್ಯಾವಂತ ಅವನಿಗೆ ಮನ್ಸು ನೋವು ಮಾಡ್ದು, ಅವನ್ ಏನ್ ಮಾಡ್ತಾನ ಮಾಡ್ಲಿ, ಕೃಷಿಲಿ ಬಂದಿದ್ದಾನೆ, ಏನೋ ಒಂದು ಬುದ್ಧಿವಂತಿಕೆ ಉಪಯೋಗಿಸಲಿ ಅಂತ ತುಂಬಾ ಸಹಕಾರ ಕೊಟ್ರು ಸರ್. ಇನ್ನೊಂದು ಬಹಳ ಸಹಕಾರಿಯಾಗಿದ್ದು ನನಗೆ ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು. ಚನ್ನಗಿರಿಯಲ್ಲಿ ಕೃಷಿ ಇಲಾಖೆ ಅಧಿಕಾರಿ ಮೆಹತಾಬಹಲ್ಲಿ ಸರ್ ಅಂತ ಇದಾರೆ, ಅಂತ ಅಧಿಕಾರಿಗಳು ತುಂಬಾ ಸಪೋರ್ಟ್ ಮಾಡಿದ್ರು. ತೋಟಗಾರಿಕೆ ಇಲಾಖೆಯಲ್ಲಿ ಇದಾರೆ ಕೆಲವೊಬ್ರು ಮಂಜುನಾಥ್ ಸರ್ ಅಂತ, ಇವರೆಲ್ಲ ನಮಗೆ ಕ್ಷೇತ್ರ ಭೇಟಿ ಕರ್ಕೊಂಡವರು, ಬಾ ಇಲ್ಲಿ ಆಸಕ್ತಿ ಇದೆಯಾ, ಬಾ ಏನಾರು ಒಂದು ಮಾಡು, ಒಳ್ಳೆ ಆದರ್ಶ ರೈತರನ್ನ ತೋರಿಸ್ತೀವಿ ಅಂತ ಕ್ಷೇತ್ರ ಭೇಟಿ ಕರ್ಕೊಂಡು ಹೋದಾಗ ನನಗೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಬಂತು. ಈ ಅಡಿಕೆ ಕಾಂಪೋಸ್ಟ್ ಬಗ್ಗೆ ನಾನು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಮಾಡೋದು ಹೇಗೆ ಅಂತ ನಾನು ಫಸ್ಟ್ ಸ್ವಲ್ಪ ಅಧಿಕಾರಿಗಳ ಹತ್ರ ತಿಳ್ಕೊಂಡೆ. ಅವಾಗ ನಮಗೆ ಒಂದು ಸಲಹೆ ಕೊಟ್ರು, ಶಿವಮೊಗ್ಗದಲ್ಲಿ ಕೆಳದಿ ಶಿವಪ್ಪ ನಾಯಕ ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹೋಗು, ಅಲ್ಲಿ ಅಡಿಕೆ ಸಿಪ್ಪೆಯನ್ನ ಕಳಿಸ್ತಕ್ಕಂತ ಒಂದು ಜೈವಿಕ ಉತ್ಪನ್ನ ಇದೆ ಅಂತ ಹೇಳಿದ್ರೆ ಈ ಅಡಿಕೆ ಸಿಪ್ಪೆಯಲ್ಲಿ ಬೇಗ ಕಳಿಯಲ್ಲ ಅಡಿಕೆ ಸಿಪ್ಪೆ. ಕಾರಣ ಇದರಲ್ಲಿ ಒಂದು ಫೈಬರ್ ಕಂಟೆಂಟ್, ಒಂದು ಲೆಗ್ನಿನ್, ಇಂಗಾಲ, ಈ ಒಂದು ಸಾರಜನಕದ ಅಂಶ ಜಾಸ್ತಿ ಇರುತ್ತೆ. ಈ ಅನುಪಾತ ಜಾಸ್ತಿ ಇರೋದ್ರಿಂದ ಕಳಿಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ, 2 ವರ್ಷ ತಗೊಳುತ್ತೆ. ಅದು ನಮಗೆ ಬೇಗ ಕಳಿಬೇಕಾಗಿತ್ತು. ಆ ಒಂದು ವಿಚಾರವಾಗಿ ನಾನು ಶಿವಮೊಗ್ಗ ಯೂನಿವರ್ಸಿಟಿಗೆ ಹೋದೆ. ಯೂನಿವರ್ಸಿಟಿಗೆ ಹೋದಾಗ ಅಲ್ಲಿ ಒಂದು ನನಗೊಂದು ಉತ್ಪನ್ನ ಸಿಕ್ತು, ಈ ಅಡಿಕೆ ಸಿಪ್ಪೆಯನ್ನ ಬೇಗ ಕಳಿಸತಕ್ಕಂತ ಸೂಕ್ಷ್ಮಾಣುಜೀವಿಗಳ ಒಂದು ಮಿಶ್ರಣ ಸಿಕ್ತು. ಅದನ್ನ ತಗೊಂಬಂದು ನಾನು ಈ ಅಡಿಕೆ ಸಿಪ್ಪೆಗೆ ಪ್ರಯೋಗ ಮಾಡಿದೆ. ಯಾವ ರೀತಿ ಮಾಡಿದೆ ಅಂತಾರೆ, ಮೊದಲು ಅಡಿಕೆ ಸಿಪ್ಪೆಯನ್ನ ಒಂದು 2-3 ತಿಂಗಳು ಬಿಸಿಲಲ್ಲಿ ಒಣಗಿಸಿದ್ವಿ ಸರ್. ಆ ಒಣಗತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಗುಂಡಿಯನ್ನು ಮಾಡಿದ್ವಿ, 20 ಅಡಿ ಉದ್ದ 4 ಅಡಿ ಆಳ ಗುಂಡಿಯನ್ನು ಮಾಡಿದ್ವಿ, ಒಂದು 20 ಅಡಿ ಅಗಲ ಇತ್ತು. ಆ ಗುಂಡಿಗೆ ಅಡಿಕೆ ಸಿಪ್ಪೆಯನ್ನ ತಳಕ್ಕೆ ಹಾಕಿದ್ವಿ. ಒಣಗಿದಂತ ಅಡಿಕೆ ಸಿಪ್ಪೆ ಹಸಿದ್ ಬರಲ್ಲ ಸರ್, ಹಸಿಯಲ್ಲಿ ಬೇಕಾದ ಬಹಳ ರೋಗ ಇರುತ್ತೆ, ಕೊಳೆ ರೋಗ ಇರುತ್ತೆ. ಅದು ಬಿಸಿಲಿಗೆ ಒಣಗಿದಾಗ ಅದರಲ್ಲಿ ಇರತಕ್ಕಂತ ಸ್ವಲ್ಪ ರೋಗಾಣುಗಳು ಕಡಿಮೆ ಆಗ್ತವೆ. ಅಂತಹ ಒಂದು ಅಡಿಕೆ ಸಿಪ್ಪೆಯನ್ನೇ ನಾವು ಬಳಸಬೇಕು. ಡ್ರೈ ಆಗ್ಬೇಕು, ಸಂಪೂರ್ಣ ಒಣಗಬೇಕದು. ಆ ಒಣಗಿದಂತದನ್ನ ನಾವು ಕಾಂಪೋಸ್ಟ್ ಮಾಡಕ್ಕೆ ತುಂಬಾ ಸೂಕ್ತ. ಅದನ್ನ ನಾವು ಗುಂಡಿಗೆ ಹಾಕಿದ್ವಿ, 2 ಅಡಿ ಮಟ್ಟಕ್ಕೆ ಹಾಕಿದ್ವಿ ನಾನು ಗುಂಡಿಲಿ. ಅದಾದ ನಂತರ ಒಂದು ಲೋಡು ನಾನು ಟ್ರ್ಯಾಕ್ಟರ್ ಮಣ್ಣನ್ನ ಹೊಡೆಸಿದ್ವಿ, ಮತ್ತೆ ಅದಾದ ನಂತರ ಮತ್ತೆ ಸಿಪ್ಪೆಯನ್ನ ಹಾಕಿದ್ವಿ. ಸಿಪ್ಪೆಯನ್ನ ಹಾಕಿದ್ಮೇಲೆ ನಮ್ಮ 4 ಹಸುಗಳಿದಾವೆ, ಹಸುಗಳದ್ದು ಗಂಜಲ ಮತ್ತೆ ಈ ಗೊಬ್ಬರವನ್ನ ನೀರಿನಲ್ಲಿ ಕಲಸಿಬಿಟ್ಟು ಅದ್ರ ಮೇಲೆ ಎರಸತಕ್ಕಂತ ಒಂದು ಪದ್ಧತಿಯನ್ನು ತಗೊಂಬಂದೆ. ಪ್ರತಿ 2 ದಿವಸಕ್ಕೊಂದ್ಸರಿ ಅಥವಾ ಟೈಮ್ ಆಗ್ಲಿಲ್ಲ ಅಂದ್ರೆ ವಾರಕ್ಕೊಂದ್ಸರಿ ಅದನ್ನ ಸಂಗ್ರಹಣೆ ಮಾಡ್ಕೊಂಡ್ಬಿಟ್ಟು ಆ ಸಿಪ್ಪೆ ಮೇಲೆ ಎರಸ್ತಾ ಇದ್ವಿ. ಅದಾದ ನಂತರ ಇದೇ ತರ ನಾವು ಲೇಯರ್ ಮಾಡ್ಕೊಂತ ಬಂದೆ ನಾನು, ಸ್ವಲ್ಪ ಮಣ್ಣು, ಕೆಸಿಪ್ಪೆ, ಈ ಗಂಜಲ, ಇದನ್ನ ಈ ರೀತಿ ಮಾಡಿದ್ವಿ. ಆಮೇಲೆ ಅಧಿಕಾರಿಗಳ ಒಂದು ಸಲಹೆ ಮೇರೆಗೆ ಸ್ವಲ್ಪ ನಾವು ಅದನ್ನ ಬೇಗ ಕಳಿಬೇಕು ಅಂತಕ್ಕಂತ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಒಂದು 15-20 ಕೆಜಿ ಯೂರಿಯಾವನ್ನ ಮಿಕ್ಸ್ ಮಾಡಿದ್ವಿ. ಅದಾದ 15 ದಿನದಲ್ಲಿ ಮತ್ತೆ ನಾವು ಯೂನಿವರ್ಸಿಟಿಯಿಂದ ತಂದಂತಹ ಅಡಿಕೆ ಸಿಪ್ಪೆಯನ್ನು ಕಳಿಸ್ತಕ್ಕಂತ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಮಿಶ್ರಣವನ್ನು ಅದಕ್ಕೆ ನಾವು ಅಪ್ಲೈ ಮಾಡಿದ್ವಿ. ಅದನ್ನ ನೀರಲ್ಲಿ ಕಲಸಿಬಿಟ್ಟು ಬೇಕಾದ ಜಾಗಗಳಲ್ಲಿ ಎರ್ಸ್ತಾ ಹೋಗಿ ಸಿಂಪರಣೆ ಮಾಡ್ಕೊಂತ ಇದ್ವಿ. ಮುಖ್ಯವಾಗಿ ನಾವು ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಮಾಡ್ಬೇಕಾದ್ರೆ ತೇವಾಂಶ ಬಹಳ ಒಂದು ಮುಖ್ಯ ಸರ್. ತೇವಾಂಶ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅತಿಯಾದ ತೇವಾಂಶನೂ ಇದ್ದು ನೀರು ಇಳಿದು ಹೋಗಬಾರ್ದು. ಅಕಸ್ಮಾತ್ ನೀರು ನಿಲ್ಲಂಗೂ ಮಾಡಬಾರ್ದು. ನೀರು ನಿಲ್ಲತಕ್ಕಂಥ ಸಂದರ್ಭ ಬಂತು ಅಂದ್ರೆ ಅದಕ್ಕೊಂದು ನೀರು ಹೋಗಕ್ಕೊಂದು ವ್ಯವಸ್ಥೆ ಮಾಡಬೇಕು. ತೇವಾಂಶ ಇರಬೇಕು, ಆದ್ರೆ ನೀರು ಜಾಸ್ತಿ ಇರಬಾರ್ದು. ಈ ರೀತಿ ಇದ್ದಾಗ ಅಡಿಕೆ ಸಿಪ್ಪೆ ಬೇಗ ಕೊಳೆಯುತ್ತೆ. ಆ ನಂತರದಲ್ಲಿ ಅಡಿಕೆ ಸಿಪ್ಪೆ ಮತ್ತು ಮಣ್ಣನ್ನು ಹಾಕಿ ನಾವು ಇದೆಲ್ಲ ನಾವು ಕಾಂಪೋಸ್ಟ್ ಹಾಕಿ ಸೂಕ್ಷ್ಮಜೀವಿಗಳ ಮಿಶ್ರಣವನ್ನ ಹಾಕಿ ಬಿಟ್ಟರೆ ಅದು ಕಾಂಪೋಸ್ಟ್ ಆಗಲ್ಲ. ಮಿಶ್ರಣ ಅದನ್ನು ಮಿಶ್ರಣ ಮಾಡಬೇಕು. ಆ ಮಿಶ್ರಣ ಮಾಡ್ತಾ ಮಾಡ್ತಾ ಮಾಡ್ತಾ ಅದರಲ್ಲಿ ಕಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಕನಿಷ್ಠ ಪಕ್ಷ 6 ತಿಂಗಳಂತರೂ ನಮಗೆ ಕಳೆಯಕ್ಕೆ ಟೈಮ್ ತಗೊಳುತ್ತೆ. ಅಂದ್ರೆ ಸಂಪೂರ್ಣ ಕಳೆಯಲ್ಲ, ಆ ಒಂದು ವಾತಾವರಣಕ್ಕೆ ತಕ್ಕಂಗೆ ಕಳೆಯುತ್ತೆ. ಆಮೇಲೆ ನೇರವಾದ ಬಿಸಿಲನ್ನ ತಡೆಯೋದಕ್ಕೆ ನಾವು ಅಂದ್ರೆ ತೇವಾಂಶ ಮೇಂಟೈನ್ ಮಾಡ್ಬೇಕಲ್ಲ ಸರ್. ಹಾಗಾಗಿ ಚಪ್ರವನ್ನ ಹಾಕೋದು ತುಂಬಾ ಒಳ್ಳೇದು, ಆ ಒಂದು ತೇವಾಂಶ ಇರಲಿ ಅಂತ. ಅದಾದ ನಂತರದಲ್ಲಿ ನಮಗೆ ಕಾಂಪೋಸ್ಟ್ ರೂಪಕ್ಕೆ ಬರ್ತಾ ಇದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ನಮಗೆ ಬೇಕಾದಂತ ಯಾವ್ದಾದ್ರು ಕೊಟ್ಟಿಗೆ ಗೊಬ್ಬರ ನಮ್ಮಲ್ಲಿ ಇತ್ತು ಅಂತಾರೆ, ಅದನ್ನು ಕೂಡ ಮಿಶ್ರಣ ಮಾಡಿದರೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗಿಬಿಟ್ಟು ಕಾಂಪೋಸ್ಟ್ ಬೇಗ ರೆಡಿ ಆಗೋಕ್ಕೆ ಇನ್ನೂ ಸಹಾಯ ಮಾಡುತ್ತೆ. ಯಾಕಂತ ಹೇಳಿದ್ರೆ ಇದು ಬೇಗ ಕಳೆಯೋದಿಲ್ಲ ಅಡಿಕೆ ಸಿಪ್ಪೆ, ಹಾಗಾಗಿ ಸ್ವಲ್ಪ ಬೇರೆ ಸಾವಯವ ಪದಾರ್ಥಗಳನ್ನು ನಾವು ಅದಕ್ಕೆ ಮಿಶ್ರಣ ಮಾಡಿದಾಗ ಅದರಲ್ಲಿ ಚಟುವಟಿಕೆ ಜಾಸ್ತಿ ಆಗ್ಬಿಟ್ಟು ನಮಗೆ ಬೇಗ ಕಳೆಯೋದಕ್ಕೆ ಅದು ಕಾಂಪೋಸ್ಟ್ ಹಾಕಿ ಅವಕಾಶ ಮಾಡಿಕೊಳ್ಳುತ್ತೆ. ನಮಗೆ ಯಾವಾಗ ಒಂದು 6 ರಿಂದ 8 ತಿಂಗಳು ಈ ಒಂದು ಅವಧಿಯಲ್ಲಿ ಕಾಂಪೋಸ್ಟ್ ನಮ್ಗೆ ಸಿದ್ಧತೆ ಆಗ್ತಾ ಇದೆ ಅಂತ ಅಂದಾಗ ಮತ್ತೆ ಮಲ್ಚಿಂಗ್ ಮಾಡಿ ಅದಕ್ಕೆ NPK ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಅಂದ್ರೆ ಗೊಬ್ಬರವನ್ನಾಗಿ ಅಂದ್ರೆ ಒಂದು ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡತಕ್ಕಂತ ಸೂಕ್ಷ್ಮಾಣು ಜೀವಿಗಳು. ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಆ ಒಂದು ಕಾಂಪೋಸ್ಟ್ ಗೆ ಬಳಸಿದಾಗ ಆ ಒಂದು ಕಾಂಪೋಸ್ಟ್ ತುಂಬಾ ಉತ್ತಮವಾದ ರಿಸಲ್ಟ್ ಕೊಡುತ್ತೆ ಸರ್. ಇದಕ್ಕೆಲ್ಲ ಅಧಿಕಾರಿಗಳ ಹತ್ರ ನಾವು ಮಾಹಿತಿಯನ್ನು ತಗೊಂಡ್ರೆ ತುಂಬಾ ಉತ್ತಮವಾಗಿ ಮಾಹಿತಿ ಕೊಡ್ತಾರೆ. ಆಮೇಲೆ ಸೂಕ್ಷ್ಮಾಣು ಜೀವಿಗಳ ಗೊಬ್ಬರಗಳು ಕೂಡ ಜೈವಿಕ ಕೇಂದ್ರದಲ್ಲಿ 200 ರೂಪಾಯಿ 100 ರೂಪಾಯಿ ಲೀಟರ್ ನಮಗೆ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಬೇರೆ ಕಡೆ ಮಾರ್ಕೆಟಿಂಗ್ ಮಾಡೋದ್ರ ಹತ್ರ ಹೋದ್ರೆ ನಮಗೆ ಹಾದಿ ತಪ್ಪಿಸ್ತಾರೆ. ಅಲ್ಲೆಲ್ಲೂ ಕೂಡ ಮತ್ತೆ ಅದಕ್ಕೆ ಮಿಶ್ರಣ ಮಾಡಬೇಕು, ನಾವು ಡಿಕಂಪೋಸ್ ಮಾಡಬೇಕು, ನಮಗೆ ಡಿಕಂಪೋಸರ್ ಕೊಡಿ ಅಂತ ಕೇಳಿ ಮತ್ತೆ ರೈತರು ಅವ್ರಿಗೆ ದುಡ್ಡು ಹಾಕಿ ಕೈ ಸುಟ್ಕೊಳ್ಳೋದು ಬೇಡ. ಏನೇ ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಅನ್ನು ಕಳಿಸ್ತಕ್ಕಂಥ ರೈತರು ಯೂನಿವರ್ಸಿಟಿಗಳನ್ನ ತೋಟಗಾರಿಕೆ ಇಲಾಖೆಯನ್ನು ಭೇಟಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಅಡಿಕೆ ಸಿಪ್ಪೆ ಅಂತ ನೀವೆಲ್ಲಿಂದ ತರ್ತೀರಾ ಸರ್? ನಮ್ದೇ ತೋಟದಲ್ಲೇ ಉತ್ತಮ ಆದಂತಹ ವೇಸ್ಟೇಜ್ ಅಡಿಕೆ ಸಿಪ್ಪೆನ ನಾವು ಬಳಸಿದ್ವಿ ಸರ್. ಈಗ 10 ಎಕರೆ ಅಡಿಕೆ ಇದೆಯಲ್ವಾ? ಹಾ ಸರ್, ಅದರಲ್ಲಿ ಈಗ ಒಂದು 6 ಎಕರೆ ಇದೆ, ಇನ್ನು 4 ಎಕರೆ ಸಣ್ಣದು. ಈಗೆಲ್ಲ ನೀವು ಅಡಿಕೆ ಮಾರಾಟ ಅಂತಂದ್ರೆ ನೀವು ನೇರವಾಗಿ ಈಗ ಹಸಿಕಾಯಿ ಮಾರಾಟ ಮಾಡಲ್ಲ ಹಂಗಾದ್ರೆ? ಹಸಿಕಾಯಿ ಇಲ್ಲ ಸರ್, ಎಲ್ಲ ಸೂಸಿ ಮಾರಾಟ ಮಾಡ್ತೀವಿ. ಹೌದು ಸರ್, ಹೌದು. ಈಗ ಅದರಲ್ಲಿ ಎಷ್ಟು ಸಿಗುತ್ತೆ ನಿಮಗೆ ಅಡಿಕೆ ಸಿಪ್ಪೆ? ಅಡಿಕೆ ಸಿಪ್ಪೆ ತುಂಬಾ ಸಿಗುತ್ತೆ ಸರ್. ನನಗೆ ಬೇಕಾಯಿತು 30 ಲೋಡ್ ನಾನು ಹಾಕೊಂಡಿದ್ದೆ ಫಸ್ಟ್ ಟೈಮಲ್ಲಿ, ಎರಡನೇ ಟೈಮಲ್ಲಿ ಒಂದು ಮತ್ತೊಂದು 30 ಲೋಡ್, ಒಟ್ಟು 100 ಲೋಡ್ ಅಡಿಕೆ ಸಿಪ್ಪೆಯನ್ನು ಟ್ಯಾಕ್ಟ್ರಿ ಲೋಡಲ್ಲಿ ಹೊಡೆಸಿದ್ದೆ ಸರ್ ನಾನು. ಆ 100 ಲೋಡ್ಗೆ ಒಂದು 10 ಲೋಡ್ ಮಣ್ಣನ್ನು ಹೊಡೆಸಿದ್ದೆ ನಾನು, ಕೆಂಪು ಮಣ್ಣು. ಆ ಕೆಂಪು ಮಣ್ಣನ್ನು ಮಿಶ್ರಣ ಮಾಡಿದ್ವಿ ಸರ್. ಈಗೆಲ್ಲ ಬೇರೆ ರೈತರ ಹತ್ರ, ಈಗ ಬೇರೆ ಅವರೆಲ್ಲ ಎಲ್ಲೆಂದ್ರಲ್ಲೇ ಬಿಸಾಡುವಂತದ್ನ ಈ ತರ ಮಾಡ್ತಾರೆ, ಅಂತ ರೈತರ ಹತ್ರ ತಗೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಈ ಒಂದು ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರು ಮಾಡಬಹುದಲ್ಲ? ಮುಂದಿನ ದಿನಗಳಲ್ಲಿ ಅದನ್ನೇ ಯೋಜನೆ ಹಾಕೊಂಡಿದ್ದೀನಿ ಸರ್. ಇದನ್ನ ನಮ್ಮನ್ನ ನೋಡಿ ಸ್ಫೂರ್ತಿಯಾಗಿ ಈಗ ನಮ್ಮ ಸ್ನೇಹಿತರೊಬ್ರು 800 ರಿಂದ 1,000 ಲೋಡ್ ಅಡಿಕೆ ಸಿಪ್ಪೆಯನ್ನ ಸ್ಟಾಕ್ ಮಾಡಿದ್ದಾರೆ. ಸುಮಾರು 1 ಎಕರೆ ಜಾಗದಲ್ಲಿ ಅಡಿಕೆ ಸಿಪ್ಪೆ ಮತ್ತು ಮಣ್ಣು ಈ ಕೊಟ್ಟಿಗೆ ಗೊಬ್ಬರವನ್ನ ಮಿಶ್ರಣ ಮಾಡಿದ್ದಾರೆ. ಈಗ ಅದು ಕೂಡ ಕಾಂಪೋಸ್ಟ್ ಆಗೋದಕ್ಕೆ ಇನ್ನು ಸ್ವಲ್ಪ ಟೈಮ್ ತಗೊಳ್ತಿದೆ. ಈಗ ನಮ್ಮನ್ನ ನೋಡಿ ಅವ್ರು ಮಾಡ್ತಿದ್ರೆ ನಾವು ಅವ್ರ ಕಡೆ ಸ್ವಲ್ಪ ಫೋಕಸ್ ಮಾಡ್ತಾ ಇದೀವಿ. ಈಗ ನಂತರ ದಿನಗಳಲ್ಲಿ ನಾವು ಇದನ್ನ ಒಂದು ಕಾಂಪೋಸ್ಟ್ ಉತ್ಪಾದನೆ ಮಾಡೋದಕ್ಕಂತ ಯೋಜನೆ ಹಾಕೊಂಡಿದ್ದೀನಿ ಸರ್. ನೋಡ್ರಿ, ಈಗೆಲ್ಲ ಎಷ್ಟು ಬೇಡಿಕೆ ಇದೆಯಲ್ವಾ ಅಡಿಕೆಗೆ, ಎಲ್ಲೆಲ್ಲಿಂದ ಹೋಗಿ ಕುರಿ ಗೊಬ್ಬರ ತರೋಂಥದ್ನ, ಈಗೆಲ್ಲ ಸಾಕಷ್ಟು ಖರ್ಚಾಗುತ್ತಲ್ವಾ? ಹೌದು ಸರ್. ಈಗ ಅವರೇ ಬೆಳೆದಿರ್ತಾರೆ ಅಡಿಕೆಯನ್ನ, ಈಗ ಅವರಲ್ಲೇ ಸಿಗುತ್ತೆ ಸಿಪ್ಪೆ, ಈಗ 4 ಹಸನು ಕಟ್ಟಿಕೊಂಡು ನಿಮ್ಮಂಗೆ ಪ್ರತಿಯೊಬ್ಬರು ಗೊಬ್ಬರ ಮಾಡಿಕೊಂಡ್ರೆ ಎಷ್ಟೊಂದು ಅಂದ್ರೆ ಖರ್ಚನ್ನ ಕಡಿಮೆ ಮಾಡ್ಕೊಳ್ಬೋದಲ್ವಾ ನಾವು ಕೃಷಿಯಲ್ಲಿ? ಸರ್, ಖರ್ಚನ್ನ ತುಂಬಾ ಕಡಿಮೆ ಮಾಡ್ಕೊಬಹುದು ಸರ್. ಕೆಲವರು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಯಾರೋ ಒಬ್ರು ಮಾಡ್ತಿದಾರೆ ಅಂದ್ರೆ ಇನ್ಯಾರೋ ಒಬ್ರು ಕಾಲೆಳೆಯರು ಜಾಸ್ತಿ ಇರ್ತಾರೆ. ಏ, ಅಡಿಕೆ ಸಿಪ್ಪೆ ಅದು ಹಾಕ್ಬಾರ್ದು ಕಣ ತೋಟಕ್ಕೆ, ಯಾರು ಹೇಳಿದ್ದು ಅಂತ. ಬಟ್ ಅವನಿಗೆ ಗೊತ್ತಿರಲ್ಲ ಯಾಕೆ ಹಾಕ್ಬಾರ್ದು ಅಂತ. ಏನೋ ಅಂತಾರೆ, ಬೇಗ ಕಳೆಯಲ್ಲ ಅನ್ನೋದೊಂದು ನೆಗೆಟಿವ್ ಅಷ್ಟೇನೆ. ಈಗ ಯೂನಿವರ್ಸಿಟಿಯರೆಲ್ಲ ಕಾಂಪೋಸ್ಟ್ ಮಾಡ್ತಿದ್ದಾರೆ. ನೀವು ಮಾಡಿದ್ರಲ್ಲ ಆ ಪದ್ಧತಿಯನ್ನು ಅನುಸರಿಸಿ ಕಳಿಸಿ ಹಾಕಿದ್ರೆ ಏನು ಸಮಸ್ಯೆ ಆಗಲ್ಲ? ಸಮಸ್ಯೆ ಇಲ್ಲ ಸರ್, ಸಮಸ್ಯೆ ಇಲ್ಲ. ಅಕಸ್ಮಾತ್ ಅವ್ರಿಗೆ ಬೇಕು ಇನ್ನು ಅನುಮಾನ ಇತ್ತು ಅಂತ ಹೇಳಿದ್ರೆ, ಅವ್ರು ಮಾಡಿದಂತಹ ಕಾಂಪೋಸ್ಟ್ ಅನ್ನ ಒಂದು ಹತ್ರ ಇರತಕ್ಕಂಥ ತೋಟಗಾರಿಕೆ ಇಲಾಖೆಗೋ ಅಥವಾ ಒಂದು ಜೈವಿಕ ಕೇಂದ್ರಕ್ಕೋ ಅಥವಾ ಯೂನಿವರ್ಸಿಟಿಗೋ ತಗೊಂಡೋಗಿ ಒಂದು 1/2 ಕೆಜಿ 1 ಕೆಜಿ ತಗೊಂಡೋಗಿ, ಸರ್ ಈ ತರ ನಾನು ಕಾಂಪೋಸ್ಟ್ ಮಾಡಿದೀನಿ, ನನಗೆ ಇದನ್ನ ಪರೀಕ್ಷೆ ಮಾಡ್ಕೊಡಿ, ನನ್ನ ಜಮೀನಿಗೆ ಹಾಕ್ಬೇಕು ಅಂತ ಮಾಡಿದೀನಿ, ಇದು ಯೋಗ್ಯನಾ ಅಂತ ಹೇಳಿದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ, ಇಲ್ಲಾಂದ್ರೆ 50 ರೂಪಾಯಿನ ಒಂದು ಸ್ವಲ್ಪ ಫೀಸ್ ಮಾಡಿ ಕೂಡ ಟೆಸ್ಟ್ ಮಾಡಿ ಹೇಳ್ತಾರೆ, ಹೌದಪ್ಪ ಇದು ಉತ್ತಮವಾಗಿದೆ, ಇಲ್ಲ ಉತ್ತಮ ಆಗಿಲ್ಲ, ಇನ್ನು ಕಾಂಪೋಸ್ಟ್ ಆಗಬೇಕು, ಇದರಿಂದ ಏನು ಸಮಸ್ಯೆ ಇಲ್ಲ, ಇಲ್ಲ ಇದರಲ್ಲಿ ಸಿಲಿಂಡರ್ ಇದಾವೆ, ಟ್ರೈಕಡರ್ಮ್ ಹಾಕು, ಸುಡಮನಸ್ ಹಾಕು, ಸ್ವಲ್ಪ ಸಿಲಿಂಡರ್ಗಳು ಹೋಗಲಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಅದರಲ್ಲಿ ಏನಾದ್ರು ಬೇಡವಾದಂಥ ಫಂಗಸ್ ಇತ್ತು ಅಂತಾರೆ, ಟ್ರೈಕಡರ್ಮ, ಸುಡಮನಸ್ ಈ ಥರ ಅಂತ ಉಪಯುಕ್ತವಾದಂತಹ ಒಂದು ಸಿಲಿಂಡರ್ಗಳು ಇದಾವೆ, ಅದನ್ನು ಹಾಕಿದಾಗ ನಮಗೆ ನಮಗೆ ಬೇಕಾದಂಥ ಬಳಕೆ ಬರುತ್ತೆ ಕಾಂಪೋಸ್ಟ್. ನಾನು ಅದೇ ರೀತಿಯಾಗಿ ಮಾಡಿದ್ದು, ಇದರಲ್ಲಿ ನಾನು ಬಾಳೆ ಬೆಳೆದೆ 8 ಎಕರೆ ಬಾಳೆ, ತುಂಬಾ ಜನ ಬಂದು ಪ್ರತಿದಿನ 50-100 ಜನ ಬಂದು ಹೋದರು, ಅಷ್ಟು ರೀತಿಯಾದಂತಹ ಉತ್ಕೃಷ್ಟವಾದಂತಹ ಬಾಳೆ, ಅಷ್ಟು ಇಳುವರಿ ಬಂತು. ಎಲ್ಲ ಅಗ್ರಿಕಲ್ಚರಲ್ ಆಫೀಸರ್ಗಳೆಲ್ಲ ಬಂದ್ರು, ತೋಟಗಾರಿಕೆ ಆಫೀಸರ್ಗಳು ಬಂದ್ರು, ಹೊರಗಡೆಯಿಂದ ಬೇರೆ ಜಿಲ್ಲೆಯಿಂದ ಜನಗಳು ಬಂದ್ರು ಅದನ್ನ ನೋಡೋದಕ್ಕೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ನನಗೆ ತುಂಬಾ ಹೆಲ್ಪ್ ಮಾಡ್ತು, ಕೊಟ್ಟಂತ ನೀರನ್ನು ಹಿಡ್ಕೊಳ್ತದ, ನೀರನ್ನ ಒಣಗದಕ್ಕೆ ಬಿಡಲೇ ಇಲ್ಲ, ಆಮೇಲೆ ಕೊಟ್ಟಂತ ಗೊಬ್ಬರವನ್ನ ತನ್ನಲ್ಲಿ ರಿಸರ್ವ್ ಮಾಡ್ಕೊಂತು, ನಮ್ಮ ಬಾಳಿಗೆ ಬೇಕಾದಾಗ ಅದು ಕೊಡ್ತಾ ಹೋಯ್ತು. ನಾವು ಈ ಕಾಂಪೋಸ್ಟ್ ಹಾಕ್ಲಿಲ್ಲ ಅಂತಂದ್ರೆ ಸುಮ್ಮನೆ ಗೊಬ್ಬರ ನೀರು ಹಾಕಿ ಹಾಕಿ ಸಾಕಾಗೋದು, ಹಾಗಾಗಿ ನನಗೆ ತುಂಬಾ ಅನುಕೂಲ ಆಯ್ತು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಭೂಮಿಯಲ್ಲಿ ಸ್ಮೂತ್ ಆಯ್ತು ಈ ಕಾಂಪೋಸ್ಟ್ ಇರೋದ್ರಿಂದ, ಬಾಳೆಗೆಡ್ಡೆ ವಿಸ್ತಾರವಾಗಿ ಹರಡ್ಕೊಳ್ಳೋದಕ್ಕೆ, ಬೇರುಗಳು ಹೋಗೋದಕ್ಕೆ ತುಂಬಾ ಅನುಕೂಲ ಆಯ್ತು. ಹಾಗಾಗಿ ತುಂಬಾ ಉತ್ಕೃಷ್ಟವಾಗಿ ಬಾಳೆ ಬಂತು. ಆ ಒಂದು ಬಾಳೆ ಬೆಳೆ ನೋಡಿ ನಮಗೆ ಒಂದು ಉತ್ತಮ ರೈತ ಪ್ರಶಸ್ತಿ ಬಂತು ನಮ್ಮ ಕುಟುಂಬಕ್ಕೆ. ಏನನ್ಸ್ತಾವಾಗ ನಿಮಗೆ ಪ್ರಶಸ್ತಿ ಬಂತಲ್ಲ ಸರ್? ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಮಗೆ ಪ್ರಶಸ್ತಿ ಪುರಸ್ಕಾರಗಳು ಬಂದು ಅನ್ನೋದಕ್ಕಿಂತ ಜವಾಬ್ದಾರಿಗಳು ಜಾಸ್ತಿ ಆದವು ಅಂತ ತಿಳ್ಕೊಂಡ್ವಿ ಸರ್. ಅಂತ ಹೇಳಿದ್ರೆ, ನಾವು ಈಗ ನಮಗೆ ಪ್ರಶಸ್ತಿ ಪುರಸ್ಕಾರಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಜವಾಬ್ದಾರಿ ಜಾಸ್ತಿ ಆಯ್ತು. ನಾವು ಮಾದರಿ ರೈತರು, ನಮ್ಮನ್ನ ಇನ್ನೊಬ್ರು ನೋಡ್ತಾ ಇರ್ತಾರೆ, ನಾವು ಕೂಡ ಇನ್ನೊಬ್ರು ನೋಡಿದಾಗ ಏ ಬಿಡ ಅಲ್ಲಿ ಏನು ಇರಲ್ಲ ಅಂತ ಅನ್ನಂಗೆ ಆಗ್ಬಾರ್ದು. ನಾವು ಮಾದರಿ ರೈತರಾಗೆ ಇರಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ಪ್ರಶಸ್ತಿ ಪುರಸ್ಕಾರಗಳು ಸರ್. ನಮ್ಮ ಪ್ರಕಾರ ಇನ್ನು ಕೃಷಿಯಲ್ಲಿ ಏನಾದ್ರು ಸಾಧನೆ ಮಾಡಬೇಕು. ಹೌದು ಸರ್, ಹೌದು. ಯಾಕಂದ್ರೆ ಜವಾಬ್ದಾರಿ ಬಂದಂಗೆ ಒಂದು ಇಲಾಖೆ ಗುರುತಿಸಿ, ಇಲ್ಲ ನೀನು ಮಾಡ್ತೀಯಾ, ನೀನೊಬ್ಬ ಉತ್ತಮವಾದ ರೈತ ನಾವು ಬಾಯಿಲ್ಲಿ ಅಂತಂದು ಕರೆದು ಒಂದು ವಿಶೇಷವಾದ ಒಂದು ಬಹುಮಾನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಜವಾಬ್ದಾರಿಯನ್ನ ಓರಿಸಿದ್ದಾರೆ ಅಂತ ಅರ್ಥ ಸರ್. ಈ ಕೆಲವರು ಇದಾರೆ, ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ದೋ ನಾನಾ ಕಾರಣಗಳಿಂದ ಕೃಷಿಯಲ್ಲಿ ಡ್ರಾಪ್ ಆಗ್ತಾ ಹೋಗ್ತಾರೆ. ಅಂದ್ರೆ ಏನು ಅಂತಂದ್ರೆ, ಎಲ್ಲಾ ಬೆಳೆಗಳನ್ನು ಎಲ್ಲಾ ವಾತಾವರಣಕ್ಕೂ ಸೂಕ್ತ ಆಗಲ್ಲ. ಅಂದ್ರೆ ಈ ವಿಚಾರಗಳನ್ನ ತಿಳ್ಕೊಂಡು ಮಾಡಿದ್ರೆ ಯಾವ ಬೆಳೆನು ಫೇಲ್ ಅಲ್ಲ, ಮಾರುಕಟ್ಟೆಯನ್ನ ತಿಳ್ಕೊಂಡು ಮಾಡಿದ್ರೆ ಯಾವುದು ಕೂಡ ಲಾಸ್ ಅಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ಅವ್ನು ಯಾರೋ ಮಾಡ್ದ, ಅಲ್ಲೆಲ್ಲ ಯೂಟ್ಯೂಬ್ ನೋಡ್ಕೊಂತೀವಿ, ಯಾರೋ ಏನೋ ಹಾಕಿದಾನೆ ನಾವು ಹಾಕೋಣ. ಸೊ ನಮ್ಮ ನೆಲಕ್ಕೆ ಅದು ಹೊಂದ್ಕೊಳ್ಳುತ್ತಾ, ಅದು ಮುಖ್ಯ. ಈ ವಿಚಾರಗಳನ್ನ ರೈತರುಗಳು ಬಿತ್ತನೆ ಮಾಡಲಿದ್ರೆ ಪರವಾಗಿಲ್ಲ, ಆ ಬಿತ್ತನೆ ಮಾಡಬೇಕು ಅಂತಕ್ಕಂಥ ವಿಚಾರ ಬಗ್ಗೆ ಆತ ಸಂಪೂರ್ಣವಾಗಿ ತಿಳುವಳಿಕೆ ತಿಳ್ಕೊಂಡಾದ್ಮೇಲೆ ಮಾಡ್ತೀವಿ, ನಮ್ಮಿಂದ ಮಾಡಬಲ್ಲೆ ಅಂತಕ್ಕಂಥ ಸಂಪೂರ್ಣವಾಗಿ ವಿಷಯ ಅಧ್ಯಯನ ಮಾಡಿ ನಾವು ಮುಂದುವರಿಬೇಕು ಕೃಷಿಯಲ್ಲಿ. ಇಲ್ಲ ಅಂತಾರೆ ಕೈ ಸುಟ್ಕೊಳ್ಳೋದು ತುಂಬಾ ಜಾಸ್ತಿ ಇರುತ್ತೆ. ಈಗ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ತಾ ಇದ್ದೀರಾ ಅಂದ್ರೆ, ಎಲ್ಲೇ ಒಂದ್ ಕಡೆ ನಿಮಗೆ ಅಡಿಕೆಯಲ್ಲಿ ಅಂದ್ರೆ ಖರ್ಚು ಕಡಿಮೆ ಆಗುತ್ತಲ್ವಾ ನಿಮಗೆ? ಈಗ ಹೊರಗಡೆಯಿಂದ ಈಗ ರಾಸಾಯನಿಕ ಗೊಬ್ಬರ ತಂದು ಹಾಕುವಂಥದ್ದು, ಈಗ ನಿಮ್ಮ ಅಡಿಕೆ ಗಿಡಗಳಿಗೆ ಇದೆಲ್ಲ ಮಾಡಲ್ಲ ನೀವು ಸರ್? ರಾಸಾಯನಿಕ ಗೊಬ್ಬರಗಳನ್ನ ನಾವು ಕಡಿಮೆ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾಕಂತಂದ್ರೆ ಈಗ ಕೊಡ್ತಕ್ಕಂತಹ ಅಡಿಕೆ ಸಿಪ್ಪೆಯಲ್ಲೇ ಬೇಕಾದಂತಹ ಪೋಷಕಾಂಶಗಳು ಜಾಸ್ತಿ ಇದಾವೆ. ಪೋಷಕಾಂಶಗಳನ್ನ ನಾವು ಏನಿದೆ ಅಂತ ನಾವು ಒಂದ್ಸರಿ ಚೆಕ್ ಮಾಡಿಸ್ಕೊಂಬಂದಾಗ ಅದರಲ್ಲಿ ಸಾರಜನಕ ಇದೆ, ರಂಜಕ ಇದೆ, ಪೊಟಾಶ್ ಇದೆ, ಬೇಕಾದಂತಹ ಸಣ್ಣ ಪ್ರಮಾಣದಲ್ಲಿ ಒಂದು ಮೈಕ್ರೋ ನ್ಯೂಟ್ರಿಯಂಟ್ಸ್ಗಳಿದಾವೆ. ಇದು ನಮ್ಮ ಬೆಳೆಗೆ ಸಾಕಾಗುತ್ತೆ. ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಎಷ್ಟು ಬೇಕಷ್ಟು ಮಾತ್ರ ಕೊಡ್ತಾ ಇದೀವಿ. ಈಗ ಮೊದಲೆಲ್ಲ 1/2 kg ಹಾಕು, ನಮ್ಮ ಕೈಗೆ ಅಳತೆ ಬರೋದಿಲ್ಲ, ಒಂದು ಮರ ಏ ಸಾಕಾಗಲ್ಲ, ಇನ್ನೊಂದು 1/2 kg ಹಾಕು, ಈ ರೀತಿ ಮಾಡ್ತಾ ಇದ್ವಿ. ಆಮೇಲೆ ಯಾವ್ದೋ ಲಾರಿ ಬಂತು, ಯಾರೋ ಒಬ್ಬ ಮಾರ್ಕೆಟಿಂಗ್ ನಿಂದ ಬಂದ ಸರ್, ಒಂದ್ ಚೀಲಕ್ಕೆ ಒಂದ್ ಚೀಲ ಫ್ರೀ ಕುರಿ ಗೊಬ್ಬರ ಅಲ್ಲ, ಈ ಕರಿ ಗೊಬ್ಬರ ಕಾಂಪೋಸ್ಟ್ ರೂಪದಲ್ಲಿ 100 ಕಂಪ್ನಿಗಳು ಇದಾವೆ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುಡುಗರು ಬಂದ್ಬಿಡ್ತಾರೆ, ಸರ್ ನಮ್ ಗೊಬ್ಬರ ಬಹಳ ಚೆನ್ನಾಗಿದೆ ತಗೊಳ್ರಿ ಹಾಕ್ರಿ ಹಾಗೆ ಹೀಗೆ ಅಂತಂದು ಹೇಳ್ಬಿಡ್ತಾರೆ. ಬಟ್ ಅದನ್ನ ಏನ್ ಮಾಡ್ತಾರೆ, ಅದು ಸುಗರ್ ಫ್ಯಾಕ್ಟ್ರಿ ಮಂಡಿಗೆ ಯಾವ್ದೋ ಒಂದು ಯೂರಿಯಾನ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಏನೋ ಮಾಡ್ಕೊಂಡು ತಂದಿರ್ತಾರೆ. ಅಂದ್ರೆ ಎಲ್ಲಾ ಕಂಪ್ನಿಗಳೆಲ್ಲ ಕೆಲವೊಂದು ಬಹಳ ಮೋಸವಾದ ಕಂಪ್ನಿಗಳು ಇದಾವೆ. ಅಂತ ಒಂದು ಮೋಸದ ಬಲ್ಲಿಗೆ ಬಿಳಕ್ ಹೋಗ್ಬಾರ್ದು. ತಾವೇ ರೈತರುಗಳು ಗೊಬ್ಬರವನ್ನ ತಮ್ಮ ಕೈಯಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ಕರಗಿಸಿ ಮಾಡ್ಕೊಳ್ಳೋದು. ಯಾರೋ ಒಬ್ಬನ ಏನೋ ಕಲಿಸಿ ಅದ್ರಲ್ಲಿ ಏನಿದೆ ಟೆಸ್ಟ್ ಮಾಡಾಕ್ತಿವ ನಾವು, ಅಥವಾ ಇಲಾಖೆ ರೆಕಮೆಂಡೇಶನ್ ಇದೆಯಾ, ಅಥವಾ ಅಧಿಕೃತವಾಗಿ ಏನಾರು ಕೊಡ್ತಿದಾರ ನಮಗೆ ಬಿಲ್ಲು? ನೇರವಾಗಿ ರೈತರು ತೋಟಗಳಿಗೆ ಹೋಗಿ ಮಾರಾಟ ಮಾಡ್ತಿದ್ದಾರೆ ಒಂದ್ ಯಾವ್ದೋ ಒಂದು ಸಾವಯವ ಅಂದ್ರೆ ಅದು ಅಧಿಕೃತವಾಗಿ ಇಲ್ಲ ಅಂತ. ಅಧಿಕೃತವಾಗಿದ್ರೆ ಅದು ಅಂಗಡಿಗೆ ಸಿಗೋದು ಅಂತ ಹುಡ್ಕೊಂಡು ಹೋಗ್ಬೇಕಾಗಿತ್ತಲ್ವಾ, ಹೋಗಿ ನಾವೇ ಹುಡ್ಕೊಂಡು ಹೋಗ್ಬೇಕಾಯ್ತು. ಅನಧಿಕೃತವಾಗಿ ಅದು ಇಲಾಖೆ ಅಧೀನದಲ್ಲಿ ಬರ್ತಕ್ಕಂತ ಗೊಬ್ಬರ ಅಲ್ಲ, ಅದನ್ನ ಯಾವ್ದೋ ಒಂದು ಲಾಭಾಂಶಕ್ಕೋಸ್ಕರ 100 ರೂಪಾಯಿ 200 ರೂಪಾಯಿ ಚೀಲಗಳನ್ನ ಟನ್ನಿ ಟನ್ ಫ್ರೀ ಅಂತ ಹೇಳಿ ರೈತರಿಗೆ ಮೋಸ ಮಾಡ್ತಿದ್ದಾರೆ. ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದಾರೆ. ನಾವು ಬೆಳೀತಾ ಇದ್ದೀವಿ, ನಮಗೆ ಅದೇ ಆದಾಯ, ನಮಗೆ ವರ್ಷದ ಆರ್ಥಿಕತೆ ಅದೇನೆ, ನಮ್ಮ ಮಕ್ಕಳು ಮದುವೆಗೆ ಅದೇನೆ, ನಮ್ಮ ಜೀವನಕ್ಕೆ ಅದೇನೆ, ನಮ್ಮ ಭವಿಷ್ಯ ಅದೇನೆ, ಇರೋದು 2 ಎಕರೆ ತೋಟ, ಇರೋದು 2 ಎಕರೆ ಭೂಮಿ, ನಾವು ಅದನ್ನು ಉಳಿಸ್ಕೊಬೇಕು, ಮಣ್ಣನ್ನು ಹಾಳು ಮಾಡಬಾರ್ದು, ಈ ರೀತಿಯಾದಂಥ ಯೋಚನೆಗಳು ಬಂದು ಉತ್ತಮವಾದಂಥ ಗೊಬ್ಬರಗಳನ್ನು ಹಾಕಬೇಕು, ಇಲ್ಲ ತಾವೇ ಈ ಅಡಕೆ ಸಿಪ್ಪೆ ಕಾಂಪೋಸ್ಟು, ಕೊಟ್ಟಿಗೆ ಗೊಬ್ಬರ ಇಂಥವನ್ನ ಉತ್ಪಾದನೆ ಮಾಡಿಕೊಂಡು ಕೃಷಿಯಲ್ಲಿ ಮುಂದುವರಿಬೇಕು ಸರ್. ಇದೊಂದು ಭಾಳ ನಾನು ಕೇಳ್ಕೊಂತೀನಿ, ರೈತರಲ್ಲಿ ಭಾಳಷ್ಟು ಮೋಸ ಹೋಗ್ತಿದ್ದಾರೆ. ಈಗ ನೀವು ಈ ಒಂದು ಅಡಿಕೆ ಸಿಪ್ಪೆ ಒಂದು ಕಾಂಪೋಸ್ಟ್ ಗೊಬ್ಬರ ಮಾಡ್ತಾ ಇದ್ದೀರಾ, ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನು ಮಾಡ್ಕೊಳ್ಬೋದಲ್ಲ? ಮಾಡ್ಕೊಳ್ತಾ ಇದೀವಿ ಸರ್. ಡಯಾನ್ಚಿ ಹಾಕ್ತಿವಿ, ಅಲಸಂದೆ ಹಾಕ್ತಿವಿ, ಸೆಣಬನ್ನ ಹಾಕ್ತಿವಿ. ಈಗ ಇತ್ತೀಚಿನ ದಿನಗಳಲ್ಲಿ ವ್ಯಾಲ್ಯೂಬೇಟ್ ಬೀನ್ಸ್ ಅಂತ ಇದೆ, ಅದು ತುಂಬಾ ಉತ್ತಮವಾದಂತಹ ಒಂದು ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರೆ ನಾವು ವರ್ಷಕ್ಕೆ 1 ಟೈಮ್ ಹಾಕೊಂತೀವಿ ತೋಟದಲ್ಲಿ. ಮುಂಗಾರಲ್ಲಿ ಹಾಕ್ತಿವಿ, ಇಲ್ಲ ಅಂತಂದ್ರೆ ಹಿಂಗಾರಲ್ಲಿ ಹಾಕ್ತಿವಿ. ನಮ್ಗೆ ಯಾವಾಗ ಒಂದು ಉಳುಮೆ ಮಾಡೋದಕ್ಕೆ ಅದು ಕಲ್ಟಿವೇಟ್ ಮಾಡೋಕೆ ಅನುಕೂಲ ಆಗುತ್ತೆ, ಆ ಟೈಮ್ ನೋಡ್ಕೊಂಡು ಹಾಕ್ತಿವಿ ಸರ್. ಈಗ ಸಾಕಷ್ಟು ರೈತರ ಒಂದು ಮಾತುಗಳನ್ನ ಕೇಳಿದೀವಿ ನಾವು ಸರ್. ನಾವು ಈಗ ಮೊದಲು ನಮಗೆ ಗೊತ್ತಿರಲಿಲ್ಲ, ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟುಬಿಟ್ಟಿವಿ ಅಡಿಕೆ ಬೆಳೆಗೆ. ಇವತ್ತು ಅಡಿಕೆ ಬೆಳೆ ಉತ್ತಮವಾದ ಇಳುವರಿ ಬಂತು ಕೆಲವು ವರ್ಷ, ಆದ್ರೆ ನಾವು ಭೂಮಿಯನ್ನೇ ಹಾಳು ಮಾಡಿಬಿಟ್ಟಿವಿ, ಮಣ್ಣಿನ ಗುಣಮಟ್ಟನೇ ಹೋಗ್ಬಿಡ್ತು, ಮುಂದಿನ ಪೀಳಿಗೆಗೆ ನಾವು ಮಣ್ಣನ್ನು ಉಳಿಸೋದು ಬಹಳ ಕಷ್ಟ ಆಗ್ಬಿಡ್ತು, ಈ ಸ್ಥಿತಿ ನಮ್ಮ ಮಣ್ಣು ಬಂದಿದೆ ಅಂತ ಹೇಳ್ತಾರೆ. ಈಗ ನೀವು ಎಲ್ಲ ಒಂದ್ ಕಡೆ ಸಂತೋಷ ಪಟ್ಕೊಳ್ಬಹುದು, ಯಾಕಂತಂದ್ರೆ ನೀವು ಯಾವುದೇ ರೀತಿಯಾದಂತ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಸಲ್ಲ. ಈಗ ನಿಮ್ಮಲ್ಲೇ ನೀವು ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಿ ಕೊಟ್ಟರಿಂದ ನೀವು ಒಂದ್ ಮಾತು ಹೇಳಿದ್ರ, ಮಾತಾಡ್ತಾ ನಮ್ಮ ಅಡಿಕೆ ತೋಟದಲ್ಲಿ ಮಣ್ಣು ಮೃದು ಇದೆ, ಸ್ಮೂತ್ ಇದೆ ಅಂತ ಹೇಳಿದ್ರ, ಎಲ್ಲ ಒಂದ್ ಕಡೆ ನಿಮಗೆ ನಮ್ಮ ಭೂಮಿಯ ಗುಣಮಟ್ಟ ಉಳಿಸ್ಕೊಂಡ್ವಿ ಅಂತ ಸಾಕಷ್ಟು ಖುಷಿಯಾಗಿದೆಯಲ್ವಾ ಸರ್? ತುಂಬಾ ಖುಷಿಯಾಗಿದೆ. ಏನ್ ಮಾಡ್ಬೇಕು ಅಂತಾರೆ, ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ನ ನಾವು ಇಡೀ ತೋಟಕ್ಕೆ ಹಾಕದ್ ಬೇಡ, ನೋಡೋಣ ಅಂತ ಅನ್ನೋರು. 2 ಎಕರೆ ಇದ್ರಲ್ಲಿ ಒಂದು 500 ಗಿಡಕ್ಕೆ ಹಾಕಿ ಪ್ರಯೋಗ ಮಾಡ್ಕೊಬಹುದು. 500 ಗಿಡಕ್ಕೆ ಹಾಕಿ ಪ್ರಯೋಗ ಮಾಡ್ಕೊಂಡು 2 ವರ್ಷ ನಂತರ ನೀವು ಬಳಸ್ಕೊಳ್ರಿ, ನಿಮಗೊಂದು ಅನುಭವ ಬರುತ್ತೆ, ಧೈರ್ಯ ಬರುತ್ತೆ. ನಾವು ಕೂಡ ಅದೇ ರೀತಿ ಮಾಡಿದ್ದು. ಸ್ಟಾರ್ಟಿಂಗ್ ಅಲ್ಲಿ ನಾನು 1 ಎಕರೆ ನಾನು ಮಾಡಿದೆ, ಇನ್ನು ಅಬ್ಸರ್ವೇಷನ್ ಅಲ್ಲಿ ಇದೀನಿ, ನನಗೆ ಖುಷಿ ತಂದಿದೆ. ಈ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಅಡಿಕೆ ತೋಟಗಳಿಗೂ ಆಗ್ತಕ್ಕಂಥ ಯೋಜನೆ ಇದೆ. ನಮ್ಮ ಒಂದು ಅನುಭವಕ್ಕೆ ಬರಬೇಕು ಅಂದ್ರೆ, ನಾವು ಈಗ ಒಂದು ಕಾಂಪೋಸ್ಟ್ ಮಾಡಾಕಿದ್ವಿ, ನಮಗೆ ಒಳ್ಳೇದಾಯ್ತು, ಇಳುವರಿ ನಮಗೆ ಹೆಚ್ಚಿಗೆ ಆಯ್ತು ಅಥವಾ ಕಡಿಮೆ ಆಯ್ತು, ಲಾಸ್ ಆಯ್ತು, ನಮ್ ಪ್ರಯೋಗಕ್ಕೆ ಬರುತ್ತೆ, ಆ ರೀತಿ ಮಾಡಬಹುದು. ಈಗ ಹೆಚ್ಚಾಗಿ ನೀವು ಕಾಂಪೋಸ್ಟ್ ಬಳಸಿಕೆ ಮಾಡೋದ್ರಿಂದ ನಿಮ್ಮ ಕೃಷಿ ಭೂಮಿಯಲ್ಲಿ ಎರೆಹುಳುಗಳ ಸಂಖ್ಯೆನೂ ಅಭಿವೃದ್ಧಿ ಆಗುತ್ತೆ, ಇದನ್ನ ನೀವು ಗಮನಿಸಿರಬಹುದು. ತುಂಬಾನೇ ಜಾಸ್ತಿ ಇದೆ ಎರೆಹುಳುಗಳು. ಕಾರಣ ಅಂತಾರೆ, ಎರೆಹುಳುಗಳಿಗೆ ಬೇಕಾಗಿರೋದ ತ್ಯಾಜ್ಯ, ಅದ್ ನಾವು ತ್ಯಾಜ್ಯವನ್ನು ಕೊಟ್ಟಾಗಲೇ ನಾವು ಎರೆಹುಳುಗಳು ಆಟೋಮೆಟಿಕ್ ಆಗಿ ಭೂಮಿಲಿ ಉತ್ಪಾದನೆ ಆಗ್ತಾವ ಸರ್. ನಾವೇನ್ ಮಾಡ್ತಿದೀವಿ ಅಂದ್ರೆ ತ್ಯಾಜ್ಯನೇ ಕೊಡ್ತಾ ಇಲ್ಲ, ಅಂದ್ರೆ ಕೆಮಿಕಲ್ ಗೊಬ್ಬರಗಳನ್ನ ತಂದಾಕ್ತಿವಿ, ಅದಕ್ಕೆ ನಾವು ಮತ್ತೆ ಅದಕ್ಕೆ ಪಾಯ್ಜನ್ ಕೊಡ್ತಾ ಇದೀವಿ, ನಮ್ಮ ಇಳುವರಿಗೋಸ್ಕರ ಅದಕ್ಕೆ ಪಾಯ್ಜನ್ ಕೊಡ್ತಾ ಇದೀವಿ, ಮಣ್ಣನ್ನು ಹಾರ್ಡ್ ಗಟ್ಟಿ ಮಾಡ್ತಾ ಇದೀವಿ. ಅವು ಎಲ್ಲಿಗೆ ಹೋಗ್ಬೇಕು, ನಮ್ ತೋಟದಾಗ ಬಿಟ್ಟು ಬೇರೆ ತೋಟಕ್ಕೆ ಎಲ್ಲಿ ಉತ್ತಮವಾಗಿರುತ್ತೋ ಆ ತೋಟದಲ್ಲಿ ಬೆಳೀತವೆ. ಈಗ ನೀವು ಇರೋಂತ ಅಷ್ಟು ಜಮೀನಲ್ಲಿ ಈಗ ಅಡಿಕೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ, ಬೇರೆ ಬೇರೆ ಇನ್ನೂ ಬೆಳೆ ಬೆಳೆಬಹುದಾಯ್ತಲ್ಲ ಸರ್? ಬಾಳೆ ಇದೆ ಸರ್, ಈ ಕಾಳುಮೆಣಸು ಹಾಕಿದೀವಿ, ಏಲಕ್ಕಿ ಹಾಕಿದೀವಿ ಸರ್ ಅಡಿಕೆಯಲ್ಲಿ. ಅಡಿಕೆಯಲ್ಲೇನೆ ಈಗ ಕಾಳುಮೆಣಸು ಏಲಕ್ಕಿ ಇವನ್ನೆಲ್ಲ ಯಶಸ್ವಿ ಬೆಳಿಬಹುದು ಅಂತ ಹೇಳ್ತೀರಾ ನಮ್ಮ ಭಾಗದಲ್ಲಿ? ತುಂಬಾ ಸರ್, ತುಂಬಾ ಉತ್ಕೃಷ್ಟವಾಗಿ ಬೆಳಿಬಹುದು, ಯಾಕಂದ್ರೆ ಈ ಅಡಿಕೆ ವ್ಯಾಪ್ತಿ ತುಂಬಾ ಜಾಸ್ತಿ ಆಗ್ತಿದೆ. ಹೌದು, ಅದ್ರ ಜೊತೆ ರೋಗನು ಕೂಡ ಜಾಸ್ತಿ ಆಗ್ತಿದೆ. ಯಾವ ಬೆಳೆ ಅಧಿಕವಾಗಿ ಪ್ರಾರಂಭವಾಗುತ್ತೆ ಅಂತ ಬೆಳೆಗೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ. ಹಾಗಾಗಿ ಮುಂದಿನ ಒಂದು ದಿನ, ಈಗ ಆಲ್ರೆಡಿ 25-30% ತೋಡುಗಳು ಇಡೀ ಮುಂಡಿಗೆ ರೋಗ, ಕೊಳೆ ರೋಗ, ಎಲೆ ಚುಕ್ಕಿ ರೋಗ, ಹಳದಿ ರೋಗ, ಈ ರೀತಿ ನಾನಾ ಕಾರಣಗಳಿಂದ ಫಸಲು ಹೋಗ್ತಾ ಇದೆ, ಮರಗಳು ಹೋಗ್ತಾ ಇದಾವೆ. ಇನ್ನು ಕೆಲವೇ 4-5 ವರ್ಷದಲ್ಲಿ ರೋಗ, ಯಾವ್ದಾದ್ರು ಒಂದು ಹೊಸ ರೋಗ ಉಲ್ಬಣ ಆಗಿ ನಮಗೆ ತೋಟಗಳು ಇಲ್ದಂಗೆ ಆಗ್ಬಹುದು. ಹೌದು, ಈಗ ದಾಳಿಂಬೆ ನೋಡಿ ಎಷ್ಟೊಂದು ಬೆಳೆದ್ರು, ಈಗ ದಾಳಿಂಬೆ ಬೆಳೆಯಂತ ರೈತರೇ ಇಲ್ಲ ಅಲ್ವಾ? ಸಾಕಷ್ಟು ಕಡಿಮೆ ಆಗ್ಬಿಡ್ತು. ಕಾರಣ ಏನಪ್ಪಾ ಅಂತಂದ್ರೆ ಈಗ ಕೀಟ ರೋಗಗಳು ಸಾಕಷ್ಟು ಅವಳಿ ಬಂತು ಅದಕ್ಕೆ. ಹೌದು, ಈಗ ಅದೇ ರೀತಿ ಅಡಿಕೆಗೆ ಬಂದ್ರೆ ಬಹಳಷ್ಟು ಮುಂದೆ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹೌದು ಸರ್, ಯಾವ ಬೆಳೆ ಜಾಸ್ತಿ ಆಗುತ್ತೆ ಆ ಬೆಳೆಗೆ ಜಾಸ್ತಿ ರೋಗಗಳು ಬಂದೇ ಬರ್ತಾವೆ ಸರ್. ಒಟ್ಟಾರೆ ಲೋಹಿತ್ ಅವರೆ, ಈ ಒಂದು ನಿಮ್ಮ ಕೃಷಿಯಲ್ಲಿ ಒಳ್ಳೆಯ ಒಂದು ಕಾಂಪೋಸ್ಟ್ ಗೊಬ್ಬರವನ್ನ ಈ ಅಡಿಕೆ ಸಿಪ್ಪೆಯಿಂದ ಮಾಡಿಕೊಂಡು ನಿಮ್ಮ ಒಂದು ಕೃಷಿಯಲ್ಲಿ ಬಳಸ್ತಾ ಇದ್ರಿ. ಕೊನೆಯದಾಗಿ ಈಗ ಎಲ್ಲೆಂದ್ರಲ್ಲೇ ಈಗ ನಮ್ಮ ರೈತರು ಅಡಿಕೆ ಸಿಪ್ಪೆಯನ್ನ ಬಿಸಾಡಂತವರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ? ಅಡಿಕೆ ಸಿಪ್ಪೆಯನ್ನ ಮೌಲ್ಯವರ್ಧನೆ ಮಾಡ್ಕೊಳ್ಳಿ. ನಾವು ಉದಾಹರಣೆ ಕಾಡಿನಲ್ಲಿ ಆ ಮರದ ಕಾಯಿಯ ಸಿಪ್ಪೆ ಆ ಮರಕ್ಕೆ ಆಹಾರ, ಅಲ್ಲಿ ಯಾವ್ದು ನೀರು ಕೊಡಲ್ಲ, ಯಾವುದು ಇಲ್ಲ, ಉತ್ಕೃಷ್ಟವಾಗಿ ಬೆಳೆಯುತ್ತೆ, ಯಾವ್ದು ರೋಗನು ಬರಲ್ಲವಾ ಆ ಮರದಲ್ಲಿ, ಕಾಯಿಯಾಗಿ ಹಣ್ಣಾಗಿ ಆ ಹಣ್ಣು ಮತ್ತು ಆ ಮರದ ಬುಡದಲ್ಲೇ ಬಿದ್ದು ಕಳೆದು ಮತ್ತೆ ಅದೇ ಮರಕ್ಕೆ ಆಹಾರ ಆಗುತ್ತೆ. ಅದೇ ರೀತಿಯಾಗಿ ಧೈರ್ಯವಾಗಿ ವಿಚಾರಗಳನ್ನ ತಿಳ್ಕೊಂಡು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯನ್ನ ಭೇಟಿ ಮಾಡಿ ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಅನ್ನ ಮಾಡ್ಕೊಳತಕ್ಕಂತ ವಿಧಾನವನ್ನ ತಿಳ್ಕೊಂಡು ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಅನ್ನ ರೆಡಿ ಮಾಡ್ಕೊಳ್ರಿ. ಮೊದಲು ನೀವು ಅಡಿಕೆಗೆ ಹಾಕ್ತಾ ಇದ್ರೂ ಪರವಾಗಿಲ್ಲ, ಉಪ ಬೆಳೆಗಳಿಗೆ ಹಾಕೊಳ್ರಿ. ಸೈಡ್ನಾಗ ಯಾವ್ದಾದ್ರು ಬಾಳೆ ಬೆಳೀರಿ, ಬಾಳೆಗೆ ಹಾಕೊಳ್ರಿ, ತೆಂಗಿಗೆ ಹಾಕೊಳ್ರಿ, ಏನಾರ ಜಾಯಿಕಾಯಿ ಬೆಳೀರಿ, ಆ ಜಾಯಿಕಾಯಿಗೆ ಹಾಕೊಳ್ರಿ, ಇತರ ಬೆಳೆಗಳಿಗೆ ಹಾಕೊಳ್ರಿ. ನಿಮಗೆ ಫಲಿತಾಂಶ ಚೆನ್ನಾಗಿದೆ ಅಂತ ಅಂದಾಗ ಒಂದು 50 ಗಿಡನ 100 ಗಿಡಕ್ಕ ನೀವು ಅಡಿಕೆ ಕಾಂಪೋಸ್ಟ್ ಅನ್ನ ಹಾಕಿ, ಒಂದ್ ಒಂದು ಒಂದು ವರ್ಷ ಎರಡು ವರ್ಷ ವೆಯ್ಟ್ ಮಾಡಿ ನಿಮಗೆ ರಿಸಲ್ಟ್ ಬಂತು ಅಂತಂದ್ರೆ ನೀವು ಗೊಬ್ಬರವನ್ನ ಕಾಂಪೋಸ್ಟ್ ಅನ್ನ ಬಳಸಿ ಬೇರೆದಕ್ಕೆ ದುಡ್ಡನ್ನ ಹಾಳು ಮಾಡೋದನ್ನ ಬಿಡಿ, ಬೇರೆ ಗೊಬ್ಬರಗಳನ್ನ ಗೊತ್ತಿಲ್ಲದ ಗೊಬ್ಬರಗಳನ್ನ ಕೊಂಡ್ಕೊಳ್ಳೋದು ಬಿಡಿ, ರಾಸಾಯನಿಕವನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಅಡಿಕೆ ಸಿಪ್ಪೆಯನ್ನ ಯಾರೋ ಬಿಸಾಡದೆ ಇರತಕ್ಕಂತ ಕಾಲ ಬಂದೇ ಬರುತ್ತೆ, ಪ್ರತಿಯೊಬ್ಬರು ಕಾಂಪೋಸ್ಟ್ ಮಾಡ್ಕೊಂತಾರೆ ಅಂತಕ್ಕಂತ ಭರವಸೆ ಇದೆ ಸರ್. ಒಳ್ಳೇದು ಲೋಹಿತ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಸಾಕಷ್ಟು ಅಡಿಕೆಯನ್ನ ಬೆಳೀತಾ ಇದ್ರ, ಅಡಿಕೆಯಿಂದ ಬಂದಂತಹ ಒಂದು ಅಡಿಕೆ ಸಿಪ್ಪೆಯಿಂದ ಈಗ ಯಾವ ರೀತಿ ಕಾಂಪೋಸ್ಟ್ ಗೊಬ್ಬರವನ್ನ ತಯಾರು ಮಾಡಿಕೊಂಡು ತಮ್ಮ ಕೃಷಿ ಬೆಳೆಗಳಲ್ಲಿ ಅಂತಂದ್ರೆ ಅದರಲ್ಲೂ ಅಡಿಕೆ ಬೆಳೆಗೆ ಕೊಟ್ಟು ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೆ ಗಾಣದಗಟ್ಟೆಯ ಕೃಷಿಕ ಆರ್ ಲೋಹಿತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ರೈತರಿಗೆ ಸಲಹೆ. ಗುಲಾಬಿಯನ್ನು ಭಾರತದಲ್ಲಿ ಸುಮಾರು 4,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಸ್ತಾ ಇದ್ದಾರೆ. ಗುಲಾಬಿಯ ತಳಿಗಳನ್ನು ವಿದೇಶಕ್ಕೆ ರವಾನೆ ಮಾಡಲು ಗುಣಮಟ್ಟ ಹೊಂದಿರಬೇಕು, ಕಾಂಡದ ಉದ್ದ, ಹಸಿರು ಎಲೆಗಳು, ರೋಗದಿಂದ ಕೂಡಿರಬಾರದು, ಎಲ್ಲ ಗುಣಗಳು ಬೇಕೆಂದರೆ ಗಿಡಗಳನ್ನು ಹಸಿರುಮನೆಗಳಲ್ಲಿ ಬೆಳೆಯುವುದು ಸೂಕ್ತ. ಮತ್ತು ಒಂದು ನಿರ್ಧಾರಿತ ಬಣ್ಣಗಳನ್ನು ಪಡೆಯಲು ಬಿಳಿ ಬಣ್ಣದ ಗುಲಾಬಿ ಬೆಳೆಯನ್ನು ನಾವು ಹೊರಗಡೆ ಬೆಳಿಬೇಕು ಅಂತಂದ್ರೆ ವಾತಾವರಣದ ವ್ಯತ್ಯಾಸಕ್ಕೆ ಅನುಗುಣವಾಗಿ ಬ್ಲೆಮಿಷಸ್ ಬರುತ್ತೆ ಮತ್ತು ಉತ್ತಮ ಗುಣಮಟ್ಟವಾದ ಹೂವುಗಳನ್ನು ಪಡೆಯಲು ಕಷ್ಟ ಸಾಧ್ಯವಾಗುತ್ತದೆ. ಆದ್ದರಿಂದ ಹಸಿರು ಮನೆಗಳಲ್ಲಿ ಬೆಳೆಯೋದನ್ನ ನಾವು ರಫ್ತು ಮಾಡಲಿಕ್ಕೆ ರೆಕಮೆಂಡ್ ಮಾಡ್ತೀವಿ. ಗುಲಾಬಿ ಬೇಸಾಯಕ್ಕೆ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣು ಇರಬೇಕು ಮತ್ತು ಅದೇ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಮಿಶ್ರಣ ಮಾಡಬೇಕು. ಸಾಮಾನ್ಯವಾಗಿ 5.5 ಮತ್ತು 6.5 ಪಿಎಚ್ ಅನ್ನು ಹೊಂದಿರಬೇಕು. ದಿನದ ಉಷ್ಣಾಂಶ 24-28 ಡಿಗ್ರಿ ಇರಬೇಕು. ಅದೇ ರೀತಿ ರಾತ್ರಿ ಉಷ್ಣಾಂಶ 12-15 ಡಿಗ್ರಿ ಉಷ್ಣಾಂಶವನ್ನು ಹೊಂದಿರತಕ್ಕಂಥ ಜಾಗದಲ್ಲಿ ನಾವು ಉತ್ತಮವಾದ ಗುಲಾಬಿ ಬೆಳೆಯನ್ನು ಬೆಳೆಸಬಹುದು. ಒಂದು ವೇಳೆ ಉಷ್ಣತೆ ಹೆಚ್ಚಾದಲ್ಲಿ ಶಿಲೀಂಧ್ರ ಕಾಯಿಲೆ ಹೆಚ್ಚಾಗುತ್ತದೆ. ಇದರಲ್ಲಿ ಹಲವಾರು ತಳಿಗಳನ್ನು ಆವಿಷ್ಕರಿಸಲಾಗಿದೆ. ಅವುಗಳಲ್ಲಿ ಉದ್ದ ಕಾಂಡ, ಮಧ್ಯಮ ಕಾಂಡ, ಸಣ್ಣ ಕಾಂಡ ಗುಲಾಬಿಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಹ್ಯಾಪಿ ಅವರ್, ಗ್ರ್ಯಾಂಡ್ ಗಾಲ, ಫ್ಯಾಷನ್, ಫಸ್ಟ್ ರೆಡ್, ನೋಬ್ಲೆಸ್ ಪಿಂಕ್, ತಿನಿಕೆ, ಗೋಲ್ಡನ್ ಟೈಮ್ಸ್, ಲ್ಯಾಮ್ಡಾ ಹಾಗೂ ಇತರೆ ತಳಿಗಳನ್ನು ನಾವು ಬಳಸಬಹುದಾಗಿದೆ. ಕಣ್ಣು ಕಸಿ ಮಾಡಿದ ಗಿಡಗಳನ್ನು ನಾಟಿಗೆ ಉಪಯೋಗಿಸಬಹುದು. ಸುಮಾರು 6 ತಿಂಗಳ ನಂತರ ಕಣ್ಣು ಹಾಕಿ ನಾವು ಆ ಸಸಿಗಳನ್ನು ಗುಲಾಬಿ ಉತ್ಪಾದನೆಗೆ ಬಳಸಬಹುದು. ನಾಟಿ ಮಾಡಿದ ನಂತರ ನಾವು ಹಸಿರು ಮನೆಯಲ್ಲಿ ಉಷ್ಣತೆ ಮತ್ತು ತೇವಾಂಶದಿಂದ ಕೂಡಿರಬೇಕು, ಏಕೆಂದರೆ ಅದು ಸಸ್ಯದ ಬೆಳವಣಿಗೆಗೆ ಉಪಯೋಗ ಆಗುತ್ತದೆ. ಶೇಡ್ ನಟ್ಗಳು 25% ಇರಬೇಕು ಮತ್ತು ಇದರಿಂದ ರಿಲೇಟಿವ್ ಹ್ಯುಮಿಡಿಟಿ ವಾತಾವರಣದಲ್ಲಿ ಆರ್ದ್ರತೆಯನ್ನು ಕಾಪಾಡಲು ಅನುಕೂಲವಾಗುತ್ತದೆ. ಈ ಬೆಳೆ ಉತ್ಪಾದನೆಯಲ್ಲಿ ಬರತಕ್ಕಂಥ ಪ್ರಮುಖ ಘಟ್ಟಗಳೆಂದರೆ ಕಾಂಡವನ್ನು ಬಗ್ಗಿಸುವುದು, ಮೊಗ್ಗು ಚೌಟುವುದು ಮತ್ತು ಪೋಷಕಾಂಶಗಳನ್ನು ಸರಬರಾಜು ಮಾಡುವುದು. ಕಾಂಡ ಬಗ್ಗಿಸುವುದು ಏನಪ್ಪ ಅಂತಂದರೆ ನಾವು 6 ತಿಂಗಳ ನಂತರ ನಾ ಕಣ್ಣು ಹಾಕಿದ ಸಸ್ಯವನ್ನು ಮುಖ್ಯ ತಾಕಿಗೆ ನಾಟಿ ಮಾಡ್ತೀವಿ. ನಾಟಿ ಮಾಡಿದ ನಂತರ 1 ತಿಂಗಳ ಅವಧಿನಲ್ಲಿ ಹೊಸ ರೆಂಬೆ ಕೊಂಬೆಗಳು ಬರುತ್ತವೆ, ಆದರೆ ಅವು ಅತಿ ಸಣ್ಣವಾಗಿರುತ್ತವೆ. ಆದ್ದರಿಂದ ನಾವೇನು ಮಾಡ್ತೀವಿ, ತಾಯಿ ರೆಂಬೆಯನ್ನು ನಾವು ಬಗ್ಗಿಸಬೇಕು. ಬಗ್ಗಿಸೋದ್ರಿಂದ ಗಿಡದ ಬುಡದಲ್ಲಿ ದಪ್ಪಾದಂಥ ಹೊಸ ರೆಂಬೆಗಳು ಬರಲು ಅನುಕೂಲವಾಗುತ್ತದೆ ಮತ್ತು ಇವು ಬಗ್ಗಿಸುವುದರಿಂದ ಗಿಡಕ್ಕೆ ಗಾಯವಾಗುವುದರಿಂದ ಸಸ್ಯದ ರಕ್ಷಣಾತ್ಮಕ ಕೆಲಸ ಶುರುವಾಗಿ ಎಲ್ಲ ಪೋಷಕಾಂಶಗಳನ್ನು ಮುರಿದಂಥ ಜಾಗಕ್ಕೆ ಸರಬರಾಜಾಗುವುದರಿಂದ ಹೊಸದಾಗಿ ಬರುವಂಥ ರೆಂಬೆಯು ಅತ್ಯಂತ ಬಲವಾಗಿರುತ್ತದೆ ಮತ್ತು ಇದನ್ನು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುತ್ತೆ. ಮತ್ತು ಮೊಗ್ಗು ಚೌಟುವುದು, ಮೊಗ್ಗು ಚೌಟುವುದಪ್ಪ ಹೂವಿನ ಗುಣಮಟ್ಟ ಹೆಚ್ಚು ಮಾಡಲು ಮೇಲೆ ಇರತಕ್ಕಂಥ ಮೊಗ್ಗುಗಳನ್ನು ನಿಯಂತ್ರಿಸಬೇಕಾಗುತ್ತದೆ. ಅದಕ್ಕೋಸ್ಕರ ನಾವು ಮೊಗ್ಗುಗಳನ್ನು ಚೂಡ್ತಾ ಇರಬೇಕು. ಮತ್ತು ಪೋಷಕಾಂಶಗಳ ಸರಬರಾಜು, ಬೆಡ್ಗಳನ್ನು ತಯಾರಿಸುವಾಗ ಮಣ್ಣಿನ ಜೊತೆ ಸಾವಯವ ಗೊಬ್ಬರವನ್ನು 15 ಕೆಜಿ ಪ್ರತಿ ಮೀಟರ್ಗೆ ಸೇರಿಸಬೇಕು. ರಸಗೊಬ್ಬರಗಳಾದ NPKಯನ್ನು 400, 320, 600 ಗ್ರಾಂ ಪ್ರತಿ ಹೆಕ್ಟರ್ಗೆ ಪ್ರತಿ ವರ್ಷಕ್ಕೆ ನೀಡಬೇಕು. ಇದರ ಜೊತೆಗೆ 1 ಕೆಜಿ ಕ್ಯಾಲ್ಸಿಯಂ, 2 ಕೆಜಿ ಸೂಪರ್ ಸಲ್ಫೇಟ್, 1 ಕೆಜಿ ಅಮೋನಿಯಂ ನೈಟ್ರೇಟ್, 1/2 ಕೆಜಿ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ನಾಟಿಗಿಂತ ಮುಂಚೆ ನೀಡಬೇಕು. ಮೈಕ್ರೋನ್ಯೂಟ್ರಿಯಂಟ್ ಮಿಶ್ರಣವನ್ನು 2 ಗ್ರಾಂ ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಸ್ಪ್ರೇ ಮುಖಾಂತರ ನೀಡಬೇಕು. ನಾಟಿ ಮಾಡಿದ ಸುಮಾರು 6 ತಿಂಗಳಿಗೆ ಇಳುವರಿ ಶುರುವಾಗುತ್ತದೆ. ಈ ರೀತಿ ಪ್ರತಿ ಗಿಡಕ್ಕೆ 6-8 ಹೂವುಗಳನ್ನು ಪಡೆಯಬಹುದು ಮತ್ತು 8 ವರ್ಷಗಳು ಸಹ ನೀವು ಈ ಗಿಡಗಳನ್ನು ಉತ್ತಮ ರೀತಿಯಲ್ಲಿ ಕಾಪಾಡಬಹುದು. 8 ವರ್ಷಗಳ ನಂತರ ನೀವು ಹೊಸ ಗಿಡಗಳ ನಾಟಿಯನ್ನು ಮಾಡಬಹುದು. ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಸಜ್ಜೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1601 ಗರಿಷ್ಠ 2186 ರೂಪಾಯಿಗಳು, ಹತ್ತಿ 6111 7239 ರೂಪಾಯಿಗಳು, ಜೋಳ 1259 2453, ಅರಳಿ ಕನಿಷ್ಠ 14969 ಗರಿಷ್ಠ 15801 ರೂಪಾಯಿಗಳು, ಮೆಕ್ಕೆಜೋಳ 1300 2472. ಮೆಕ್ಕೆಜೋಳ ಜೋಳದ ಅರಳು ಇದು ಕನಿಷ್ಠ ಮತ್ತು ಗರಿಷ್ಠ 4369 ರೂಪಾಯಿಗಳು, ನವಣೆ ಕನಿಷ್ಠ ಮತ್ತು ಗರಿಷ್ಠ 3411 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಅಲಸಂದೆ ಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6855 ರೂಪಾಯಿಗಳು, ಅಡಿಕೆ ಆಪಿ ಕನಿಷ್ಠ 47600 ಗರಿಷ್ಠ 48000 ರೂಪಾಯಿಗಳು, ಅಡಿಕೆ ಬೆಟ್ಟೆ 33300 33700 ರೂಪಾಯಿಗಳು, ಅಡಿಕೆ ಕೆಂಪುಕೋಟೆ 27800 28200, ಅಡಿಕೆ ರಾಶಿ 47100 47500, ಅವರೆ ಕನಿಷ್ಠ ಮತ್ತು ಗರಿಷ್ಠ 4385 ರೂಪಾಯಿಗಳು, ಸಜ್ಜೆ 2050 2200 ರೂಪಾಯಿಗಳು, ಕಡಲೆಕಾಳು 4309 7711 ರೂಪಾಯಿಗಳು, ಧನಿಯಾ ಅಥವಾ ಕೊತ್ತಂಬರಿ ಬೀಜ ಕನಿಷ್ಠ ಮತ್ತು ಗರಿಷ್ಠ 4652 ರೂಪಾಯಿಗಳು, ಹೆಸರುಕಾಳು 2552 7325 ರೂಪಾಯಿಗಳು, ನೆಲಗಡಲೆ 2409 7612, ಹುರುಳಿಕಾಳು 5855 6011, ಮೆಕ್ಕೆಜೋಳ 1830 2556, ಎಳ್ಳು 8600 11333, ಸೂರ್ಯಕಾಂತಿ 4409 6425 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ನೆಲಗಡಲೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4001 ಗರಿಷ್ಠ 7866 ರೂಪಾಯಿಗಳು, ಸೂರ್ಯಕಾಂತಿ ಕನಿಷ್ಠ ಮತ್ತು ಗರಿಷ್ಠ 6130 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯ ಧಾರಣೆಗಳನ್ನು ನೋಡ. ಸಜ್ಜೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1618 ಗರಿಷ್ಠ 2467 ರೂಪಾಯಿಗಳು, ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ 5309 ರೂಪಾಯಿಗಳು, ನೆಲಗಡಲೆ 3000 8440 ರೂಪಾಯಿಗಳು, ಜೋಳ 1700 2276, ಮೆಕ್ಕೆಜೋಳ 1959 2609, ಮೆಕ್ಕೆಜೋಳ ಅಥವಾ ಸ್ವೀಟ್ ಕಾರ್ನ್ ಕನಿಷ್ಠ ಮತ್ತು ಗರಿಷ್ಠ 4044 ರೂಪಾಯಿಗಳು, ನವಣೆ ಹೈಬ್ರಿಡ್ 2027 2952 ರೂಪಾಯಿಗಳು, ತೊಗರಿ ಕನಿಷ್ಠ ಮತ್ತು ಗರಿಷ್ಠ 8889 ರೂಪಾಯಿಗಳು. ಹರಿಹರ ಮಾರುಕಟ್ಟೆ ದಾಣೆಗಳನ್ನು ನೋಡೋಣ. ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2700 ರೂಪಾಯಿಗಳು. ಇನ್ನು ಹಾವೇರಿ ಮಾರುಕಟ್ಟೆ ದಾಣೆಗಳು, ಹತ್ತಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4690 ಗರಿಷ್ಠ 8209 ರೂಪಾಯಿಗಳು, ಹತ್ತಿ 9000 9100 ರೂಪಾಯಿಗಳು, ಅರಳೆ 2800 8000 ರೂಪಾಯಿಗಳು, ಮೆಕ್ಕೆಜೋಳ 2400 2510 ರೂಪಾಯಿಗಳು, ಅಕ್ಕಿ 2500 3000 ರೂಪಾಯಿಗಳು, ಸೋಯಾಬೀನ್ 4250 4800 ರೂಪಾಯಿಗಳು, ಗೋಧಿ 2900 2950. ಹೊನ್ನಾಳಿ ಮಾರುಕಟ್ಟೆ ದಾಣೆಗಳನ್ನು ನೋಡೋಣ. ಹುರುಳಿಕಾಯಿ 1800 2400, ಬದನೆಕಾಯಿ 1400 1600, ಹಸಿಮೆಣಸಿನಕಾಯಿ 1800 2100 ರೂಪಾಯಿಗಳು, ಮೆಕ್ಕೆಜೋಳ 2580 2950, ಈರುಳ್ಳಿ 1400 ಕನಿಷ್ಠ ಮತ್ತು ಗರಿಷ್ಠ 1400, ಭತ್ತ ಕನಿಷ್ಠ ಮತ್ತು ಗರಿಷ್ಠ 3000 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇದೀಗ ಕೆ ಯುವರಾಜ್ ಮತ್ತು ಸಂಗೀತ ಕಟ್ಟಿ ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳಿ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಕಡಿ ಕಡಿಬೇಕ, ಮಡಿ ಮುಡಿಬೇಕ, ಹೊಸ ಹೊಲದ ಕಡಿ ಕಡಿಬೇಕ, ಮಡಿ ಮುಡಿಬೇಕ, ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಕಡ್ಡಿ ಕಡಿಬೇಕ, ಮಡಿ ಮುಡಿಬೇಕ. ಜನಪದ ಗೀತೆ ಕೇಳಿದ್ರಿ. ಇನ್ನು ಮುಂದೆ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು ಮತ್ತು ಇದು ಕರಾವಳಿ ಕರ್ನಾಟಕದ ಮೇಲೆ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ತುಮಕೂರು ಜಿಲ್ಲೆ ಮಿಡಿಗೇಶಿ ಇಲ್ಲಿ ಭಾರಿ ಮಳೆಯಾಗಿದೆ, 8 ಸೆಂಟಿಮೀಟರ್. ಇತರ ಮುಖ್ಯ ಮಳೆ ಪ್ರಮಾಣಗಳು ಹೀಗಿವೆ: ಭಾಲ್ಕಿಯಲ್ಲಿ 6 ಸೆಂಟಿಮೀಟರ್, ಔರಾದ್ನಲ್ಲಿ 5, ಗಂಗಾವತಿ 5, ತೊಂಡೆಬಾವಿ 5, ಗದಗಪೇಟಿ ವೀಕ್ಷಣಾಲಯ 3 ಸೆಂಟಿಮೀಟರ್, ಸೇಡಬಾಳ, ಗದಗ ಎಡಬ್ಲ್ಯೂಎಸ್ 3, ಗೌರಿಬಿದನೂರು 3, ಹಳಿಯಾಳ 2, ಮಂಟಾಳ 2, ಹುಮನಾಬಾದ್ 2, ಅಣ್ಣಿಗೆರೆ ARS 2, ಬೀದರ್ PTO 2, ಬೀದರ್ 2, ಜೀವರ್ಗಿ 2, ಚಿತ್ರದುರ್ಗ ವೀಕ್ಷಣಾಲಯ 2, ಸುಳ್ಯ 1, ಕಲಬುರಗಿ ವೀಕ್ಷಣಾಲಯ 1, ವಿಜಯಪುರ PTO 1, ಕುರುಡಿ 1, ನಲ್ವತ್ತವಾಡ 1, ನೆಲೋಗಿ 1 ಸೆಂಟಿಮೀಟರ್, ಕಲಬುರಗಿ ಎಡಬ್ಲ್ಯೂಎಸ್ 1, ಹಗರಿಬೊಮ್ಮನಹಳ್ಳಿ ಕೂಡಿತಿನಿ ಇಲ್ಲಿ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿ, ವಿಜಯಪುರ, ಕಲಬುರಗಿ, ಗದಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಭಾರಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮಂಡ್ಯ, ಮೈಸೂರು, ರಾಮನಗರ, ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಹಲವೆಡೆ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ಆಕಾಶ, ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 30 ಡಿಗ್ರಿ ಸೆಂಟಿಗ್ರೇಡ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ.